ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಪ್ರಧಾನಮಂತ್ರಿ ಕೃಷಿ ವಿಮೆ ಯೋಜನೆ ಈ ಕುರಿತು ಸೇಡಂನ ಕೃಷಿ ಉಪನಿರ್ದೇಶಕಿಯಾದ ಅನಸೂಯ ಎಂ ಹೂಗಾರ್ ಅವರೊಡನೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಡಾ ಸದಾನಂದ್ ಪೆರ್ಲಾ. ತದನಂತರ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಹೈಟೆಕ್ ನರ್ಸರಿ ಈ ವಿಷಯವಾಗಿ ಕುಬಕಡ್ಡಿ ಗ್ರಾಮದ ಸಚಿನ್ ಬಾಲಗೊಂಡ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಈಗ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಕೋಟಿ ಕೋಟಿ ಲಾಟ್ರಿ ಬಂದಿದೆ ಅಂತಾರೆ, ಹೇ ಕೋಟಿ ಕೋಟಿ ಲಾಟ್ರಿ ಬಂದಿದೆ ಅಂತಾರೆ, ಹಾಗೆ ಇಮೇಲು ಎಸ್ಎಂಎಸ್ ಕಳಿಸ್ತಾರೆ, ಹಾಗೆ ಇಮೇಲು ಎಸ್ಎಂಎಸ್ ಕಳಿಸ್ತಾರೆ. ಯಾವುದೋ ಪಾಸ್ವರ್ಡ್ ಕೊಡಿ ಅಂತ ಕೇಳ್ತಾರೆ, ಯಾವುದೋ ಪಾಸ್ವರ್ಡ್ ಕೊಡಿ ಅಂತ ಕೇಳ್ತಾರೆ. ಕೊಟ್ರೋ ಕೆಟ್ರಿ ಬಿಟ್ಟಿ ಹಣ ಯಾರು ಯಾರಿಗೂ ಕೊಡೋದಿಲ್ಲ, ಬಿಟ್ಟಿ ಹಣ ಯಾರು ಯಾರಿಗೂ ಕೊಡೋದಿಲ್ಲ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗಿದೆ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು ಕೇವಲ 10%. ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಕೇಳುಗರೆ ಗಮನಿಸಿ, ಕೃಷಿ ರಂಗ ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮರು ಪ್ರಸಾರ ಮಾಡಲಾಗುವುದು. ಇನ್ನು ಮುಂದೆ ಕೇಳೋಣ ಪ್ರಧಾನಮಂತ್ರಿ ಕೃಷಿ ವಿಮೆ ಯೋಜನೆ ಈ ಕುರಿತು ಸೇಡಂನ ಕೃಷಿ ಉಪನಿರ್ದೇಶಕಿಯಾದ ಅನಸೂಯ ಎಂ ಹೂಗಾರ್ ಅವರೊಡನೆ ಈಗ ಕೇಳೋಣ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುವವರು ಡಾ ಸದಾನಂದ್ ಪೆರ್ಲಾ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಈ ಕುರಿತು ಸೇಡಂನ ಕೃಷಿ ಉಪನಿರ್ದೇಶಕಿಯಾದ ಅನಸೂಯ ಎಂ ಹೂಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸದಾನಂದ್ ಪೆರ್ಲಾ. ಕೇಳಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಕುರಿತು ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮುಖ್ಯವಾಗಿ ರೈತರು ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ, ಮಳೆ ಮುಂತಾದ ಪ್ರಕೃತಿ ವಿಕೋಪಗಳಿಂದ ಸಾಕಷ್ಟು ಬೆಳೆಹಾನಿಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಹಳಷ್ಟು ಉಪಯುಕ್ತವಾಗಿರತಕ್ಕಂತ ಒಂದು ಯೋಜನೆ. ಇವತ್ತು ಆ ಬಗ್ಗೆ ಮಾಹಿತಿ ನೀಡುವುದಕ್ಕಾಗಿ ನಮ್ಮೊಡನಿದ್ದಾರೆ ಸೇಡಂ ವಿಭಾಗದ ಉಪ ಕೃಷಿ ನಿರ್ದೇಶಕರಾದ ಅನಸೂಯ ಎಂ ಹೂಗಾರ್ ಅವರಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಈಗ ಫಸಲ್ ಭೀಮಾ ಯೋಜನೆ ಅಂತೇವೆ, ಇದು ಏನು ಮತ್ತೆ ಯಾವ ರೀತಿಯಿಂದ ಇದನ್ನ ಜಾರಿ ಮಾಡಲಾಗಿದೆ ಅಂತ? ಸರ್, ಇವಾಗ ಫಸಲ್ ಭೀಮಾ ಯೋಜನೆ ಅಂತಂದ್ರೆ ಈಗ ಅಲರ್ಟ್ ತಮಗೆಲ್ಲ ಗೊತ್ತಿದೆ, ಪ್ರತಿಯೊಂದಕ್ಕೂ ಕೂಡ ನಮಗೆ ವಿಮೆ ಇರುತ್ತೆ. ಹೆಲ್ತ್ ವಿಮೆ ಇರ್ಬೋದು, ಆಮೇಲೆ ನಮ್ಮ ಮನೆಗಳಲ್ಲಿ ಮಟ್ರಲ್ ವಿಮೆ ಇರ್ಬೋದು. ಆದ್ರೆ ರೈತರು ಬೆಳೆದಂತಹ ಬೆಳೆಗಳಿಗೂ ಕೂಡ ಲಾಸ್ ಆಗ್ತವೆ. ಆ ಒಂದು ಉದ್ದೇಶಕ್ಕೆ ರೈತರು ಬೆಳೆದಂತಹ ಬೆಳೆಗಳನ್ನು ಲಾಸ್ ಆದ್ರೆ ವಿಮೆ ಮಾಡಿಸೋದಕ್ಕೆ ಫಸಲ್ ಭೀಮಾ ಯೋಜನೆ ಅಂತ ಹೇಳ್ತಾರೆ ಸರ್. ಅದಕ್ಕೆ ಸರ್ಕಾರದವರು ಫಸಲ್ ಭೀಮಾ ಯೋಜನೆಯನ್ನು ಜಾರಿ ತಂದಿದ್ದಾರೆ ಸರ್. ಪ್ರಧಾನಮಂತ್ರಿ ಪ್ರತಿಷ್ಠಿತ ಒಂದು ಯೋಜನೆ ಇದೆ, ರಾಜ್ಯ ಸರ್ಕಾರದ ಸಹಭಾಗಿತ್ವ ಇದೆ. ಹೌದು ಸರ್, ಹೌದು ಸರ್. ಒಟ್ಟು ಉದ್ದೇಶ ಏನಿದೆ? ಉದ್ದೇಶ ಏನಂದ್ರೆ ಸರ್, ಇವಾಗ ರೈತರು ಅತಿವೃಷ್ಟಿ ಇರಬಹುದು, ಅನಾವೃಷ್ಟಿ ಇರಬಹುದು, ಅಕಾಲಿಕ ಮಳೆ ಮುಂತಾದ ಪ್ರಕೃತಿ ವಿಕೋಪಗಳಿಗೆ ಸೇರಿದಂತೆ ಹಲವಾರು ಕಾರಣಗಳಿಂದ ಬೆಳೆ ನಷ್ಟ ಉಂಟಾದಾಗ ರೈತರ ನೆರವಿಗೆ ಬರಲು ಈ ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿ ತರಲಾಗಿದೆ ಸರ್. ಈ ಯೋಜನೆಯನ್ನು ಮುಂಗಾರು ಹಿಂಗಾರು ಬೇಸಿಗೆ ಹಂಗಾಮಿನಲ್ಲಿ ಎರಡು ಸಲ ಮಾಡ್ತೀವಿ ಸರ್. ಮುಂಗಾರು ಹಂಗಾಮ ಈಗ ಆಲ್ರೆಡಿ ಮುಗಿದೋಗಿದೆ, ಹಿಂಗಾರು ಹಂಗಾಮ ಪ್ರಾರಂಭವಾಗಿದೆ ಸರ್. ಈ ಹಿಂಗಾರು ಹಂಗಾಮಿಗಾಗಿ ಫಸಲ್ ಬಿಮಾ ಯೋಜನೆ ಬಗ್ಗೆ ನಾನು ತಮ್ಮ ಮಾಹಿತಿ ಕೊಡ್ತೀನಿ ಸರ್. ಮುಖ್ಯವಾಗಿ ಈಗ ಈ ಫಸಲ್ ಬಿಮಾ ಯೋಜನೆಯಲ್ಲಿ ಹಿಂಗಾರು ಮತ್ತು ಬೇಸಿಗೆ ಅವಧಿಗೆ ಈಗ ಇಲಾಖೆನೇ ಬಹಳ ತ್ವರಿತವಾಗಿ ಕೆಲಸ ಮಾಡ್ತಾ ಇದೆ, ಯಾಕಂದ್ರೆ ಅದು ಕೊನೆಯ ದಿನಾಂಕ ಬರ್ತಾ ಇದೆ. ಯಾವ್ಯಾವ ಬೆಳೆಗಳಿಗೆ ಈ ಒಂದು ಇದನ್ನು ವಿತರಿಸಲಾಗ್ತಾ ಇದೆ ಮತ್ತೆ ಕೊನೆಯ ದಿನಾಂಕ ಯಾವ್ದಂತ ಗೊತ್ತು ಮಾಡ್ಕೊಂಡು? ಸರಿ ಸರ್, ಇವಾಗ ಹಿಂಗಾರಿ ನಮ್ಮಲ್ಲಿ ಏನು ಮೇಜರ್ ಬೆಳೆ ಬೆಳಿತೀವಿ ಸರ್, ಕಲಬುರಗಿ ಒಂದು ಜಿಲ್ಲೆಯಲ್ಲಿ ಜೋಳ ಇರಬಹುದು ಸರ್, ಕಡಲೆ, ಸೂರ್ಯಕಾಂತಿ, ಗೋಧಿ, ಕುಸುಬೆ, ಭತ್ತ, ಇವೆಲ್ಲ ಬೆಳೆಗಳಿಗೆ ಏನಾಗಿದೆ ಸರ್, ಇವಾಗ ನಮಗ ಜೋಳ ತಗೊಂಡ್ರೆ ಜೋಳ ಬೆಳೆ ಮಳೆ ಆಶ್ರಿತ ಇರಬಹುದು, ನೀರಾವರಿ ಇರಬಹುದು, 31-11 ಇನ್ನ ಒಮ್ಮೆ ನವೆಂಬರ್ ಇದೆಯಲ್ಲ ಸರ್, ನವೆಂಬರ್ 11 ಕೊನೆ ದಿನಾಂಕವಿದೆ. ಅದೇ ರೀತಿಯಾಗಿ ನಮ್ಮದು ಕಡಲೆ ಇದೆಯಲ್ಲ ಸರ್, ಮೇಜರ್ ಬೆಳೆ ಕಡಲೆ ಕೂಡ ಬರುತ್ತೆ. ಕಡಲೆ ಮಳೆಯಾಶ್ರಿತ ಬಂದು ನಮ್ದು ಏನಿದೆ ಇವಾಗ 30-11-2022 ಕೊನೆ ದಿನಾಂಕವಾಗಿದೆ. ಅದೇ ರೀತಿಯಾಗಿ ಕಡಲೆ ನೀರಾವರಿ, ನೀರಾವರಿಯಲ್ಲಿ ಏನ್ ಕಡಲೆ ರೈತರು ಬೆಳೀತಾರೆ ಅಂತವ್ರದ್ದು ಏನೈತಿ 16-12 ಕೊನೆ ದಿನಾಂಕ ಇದೆ ಸರ್. ಅದೇ ರೀತಿಯಾಗಿ ನಮ್ಮಲ್ಲಿ ಸೂರ್ಯಕಾಂತಿ ಮಳೆಯಾಶ್ರಿತ ಇರಬಹುದು, ಸೂರ್ಯಕಾಂತಿ ನೀರಾವರಿ ಇರಬಹುದು, ಅದು ಏನಿದೆ ನಮ್ದು ನವೆಂಬರ್ 11-2022 ಕೊನೆ ದಿನಾಂಕವಾಗಿದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಗೋಧಿ ಬೆಳೀತಾರೆ ಸರ್ ರೈತರು, ಗೋಧಿ ಮಳೆಯಾಶ್ರಿತ ಇರಬಹುದು, ಗೋಧಿ ನೀರಾವರಿ ಇರಬಹುದು, ಅದನ್ನು ಕೂಡ 31-2022 ಅಂದ್ರೆ ಡಿಸೆಂಬರ್ ಕೊನೆ ದಿನಾಂಕ ಆಗಿದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಏನು ಈಗ ಕುಸುಬಿ ಬೆಳೀತಾರಲ್ಲ ಸರ್, ಈಗ ಕುಸುಬಿ ಮಳೆಯಾಶ್ರಿತ ಏನ್ ಬೆಳೀತಾರೆ 31-2022 ಅಂದ್ರೆ ನಾವು ನವೆಂಬರ್ ಕೊನೆ ದಿನಾಂಕ ಕೊನೆ ಆಗಿದೆ. ಭತ್ತ ಬೆಳೆಯುವಂತ ರೈತರು, ಭತ್ತ ಯೂಸುವಲ್ ನೀರಾವರಿನೇ ಬರ್ತೈತಿ, ಆ ಭತ್ತ ಬೆಳೆಯುವಂತ ರೈತರಿಗೆ ಕೂಡ ಬೆಳೆ ವಿಮೆ ಮಾಡಿಸಬೇಕಾದ್ರೆ 31-2022 ಕೊನೆ ದಿನಾಂಕವಾಗಿದೆ ಸರ್. ಅನಸೆ ಮೇಡಮ್, ರೈತರು ಈ ವಿಮಾ ಯೋಜನೆ ಸೌಲಭ್ಯ ಪಡಿಬೇಕಾದ್ರೆ ಆ ಕಂತು ಎಷ್ಟು ತುಂಬಬೇಕಾಗ್ತದೆ ಮತ್ತೆ ಅವರಿಗೆ ಎಷ್ಟು ಲಭ್ಯ ಆಗ್ತದೆ ಅಂತ? ಸರ್, ಇವಾಗ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಇರುತ್ತೆ ಸರ್. ಅದನ್ನು ರೈತರು ತಮ್ಮ ಏನು ಬೆಳೆ ವಿಮೆ ಮಾಡಿಸಬೇಕು ಅಂತ ಏನು ಮಾಡ್ಕೊಂಡಿದ್ದಾರೆ ಸರ್, ಇವಾಗ ಅದಕ್ಕೆ ಇಂಡೆಮ್ನಿಟಿ ಮಟ್ಟ ಅಂತಿದೆ ಸರ್. ಈಗ ಹೇಗೆ ಇದೆ ಅದು? ಈಗ ಸಾಮಾನ್ಯ ವಿಮೆ ಪ್ರತಿ ಹೆಕ್ಟರ್ ಎಷ್ಟೆಷ್ಟು ಇದೆ ಅಂತ ಕೊಟ್ಟಿದ್ದಾರೆ ಸರ್. ಈಗ ಫಾರ್ ಎಕ್ಸಾಂಪಲ್ ನಾವು ಜೋಳ ಹೋದ್ರೆ, ಜೋಳ ಮಳೆಯಾಶ್ರಿತ ಹೋದ್ರೆ ಸರ್, ಈಗ ಜೋಳ ಮಳೆಯಾಶ್ರಿತ ಹೋದ್ರೆ ನಾವು 510 ರೂಪಾಯಿ ಸರ್, ಪ್ರತಿ ಹೆಕ್ಟರ್ 510 ರೂಪಾಯಿ ತುಂಬಿದ್ರೆ ರೈತರು ಪಾವತಿಸಬೇಕು. ಹೌದು ಸರ್, ಹೌದೌದೌದು, ಜೋಳಕ್ಕೆ ಮಳೆಯಾಶ್ರಿತ ಆದ್ರೆ 510 ರೂಪಾಯಿ. ವಿಮಾ ಮೊತ್ತ ಎಷ್ಟಿರ್ತದೆ ಅದಕ್ಕೆ ಅಷ್ಟು ತುಂಬಿದ್ರೆ? ಅದಕ್ಕೆ 34,000 ರೂಪಾಯಿ ವಿಮಾ ಮೊತ್ತ ಇರ್ತದೆ. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಜೋಳ ಮಳೆಯಾಶ್ರಿತ ತಗೊಂಡ್ರೆ ಜೋಳ ಮಳೆಯಾಶ್ರಿತದಲ್ಲಿ 1 ಹೆಕ್ಟರ್ಗೆ 510 ರೂಪಾಯಿ ತುಂಬಿದ್ರೆ ಸರ್, ಅವ್ರಿಗೆ 34,000 ರೂಪಾಯಿ ತನಕ ವಿಮಾ ಮೊತ್ತ ಇರ್ತದೆ ಸರ್. ಈಗ ಅಕಸ್ಮಾತ್ ಅವ್ರಿಗೆ ಯಾವ ರೀತಿಯಾದಂತಹ ವಿಮೆ ಅವ್ರಿಗೆ ಬರ್ತೈತಿ, ಯಾವಾಗ ಮಾಡ್ಬೇಕು ರೈತರು ಅಂತ ಹೇಳ್ಬಿಟ್ರೆ ಸರ್, ಈಗ ಫಸ್ಟ್ ಎಲ್ಲಾ ರೈತರು ಏನು ಬೆಳೆಯನ್ನು ಬೆಳೆದಿದ್ದಾರೆ, ತಮ್ಮ ತಮ್ಮ ಬೆಳೆಯನ್ನು ತಾವು ಕ್ರಾಪ್ ಸರ್ವೆ ಮಾಡಬೇಕು. ಕ್ರಾಪ್ ಸರ್ವೆ ಮಾಡಬೇಕು, ನಾನು ಯಾವ ಬೆಳೆ ಬೆಳೆದಿನಿ ಅಂತ ಗೊತ್ತಾಗಬೇಕಲ್ಲ ಸರ್. ಹೌದು, ನಿಜವಾಗಿ. ಸೊ ಇವಾಗ ಏನ್ ಮಾಡಿದ್ದಾರೆ, ಪ್ರತಿಯೊಬ್ಬ ರೈತರನ್ನು ಕೂಡ ಅವ್ರ ಮೊಬೈಲ್ ಒಳಗಿನ ಕೂಡ ಸರ್ ಫಾರ್ಮರ್ ಮೊಬೈಲ್ ಆಪ್ ಅಂತ ಬಿಟ್ಟಿದ್ದಾರೆ ಸರ್, ಕ್ರಾಪ್ ಸರ್ವೆ ಮೊಬೈಲ್ ಆಪ್ ಅಂತ. ರೈತರು ಹೊಲಕ್ಕೆ ಹೋಗ್ಬಿಟ್ಟು ತಾವು ಯಾವ ಬೆಳೆ ಬೆಳೆದಾರೆ ಮೊಬೈಲ್ ಆಪ್ ಅಲ್ಲಿ ತಮ್ಮ ಬೆಳೆಯನ್ನ ತಾವೇ ಸರ್ವೆ ಮಾಡ್ಕೊಂಡ್ರೆ ಏನಾಗುತ್ತೆ ಸರ್, ಮುಂದೆ ಅವ್ರ ಬೆಳೆ ಹಾನಿ ಆಯ್ತಂದ್ರೆ ಮಳಿ ಬಂದೇ ಇರಬಹುದು, ಅಕಸ್ಮಾತ್ ಆಗಿ ಅವ್ರಿಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಮಳಿ ಬರದೇನು ಇರಬಹುದು, ಮಳಿ ಜಾಸ್ತಿ ಬಂದ್ರು ಬೆಳೆ ಹಾನಿ ಆದಾಗ ಆಲ್ರೆಡಿ ಈ ಏನು ಕ್ರಾಪ್ ಸರ್ವೆ ಮಾಡ್ತಾರೆ ಅದು ಕ್ರಾಪ್ ಇನ್ಸೂರೆನ್ಸ್ ಲಿಂಕ್ ಆಗಿಬಿಡ್ತದೆ. ಹೌದೌದು, ಅಲ್ಲೇ ನೋಡ್ತಾರೆ ಸರ್ ಕುಂತವ್ರು. ಏನೇನು ದಾಖಲೆ ಪತ್ರ ಇರಬೇಕು ಅದಕ್ಕೆ ಈ ರೀತಿ ತುಂಬಬೇಕಾದ್ರೆ? ಈಗ ನಮ್ಮಲ್ಲಿ ಆಲ್ರೆಡಿ ಎಲ್ಲಾ ರೈತರದ್ದು ಕೂಡ FIDA ಫ್ರೂಟ್ಸ್ ನೋಂದಣಿ ಆಗಿದೆ ಸರ್. ಪ್ರತಿಯೊಬ್ಬರಿಗೆ ಕೂಡ ಫಾರ್ಮರ್ಸ್ ಐಡೆಂಟಿಟಿ ಪ್ರೂಫ್ ಮಾಡಿ ಬಿಟ್ಟಿದೀವಿ ಸರ್ ನಾವು. ಆಮೇಲೆ ರೈತರು ಏನ್ ಮಾಡ್ಬೇಕು, ತಮ್ಮದೊಂದು ಪಾಣಿ ಸರ್, ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಲಿಂಕ್ ಆದಂತ ಬ್ಯಾಂಕ್ ಪುಸ್ತಕ ಸರ್, ಬ್ಯಾಂಕ್ ಖಾತೆಯನ್ನು ಲಿಂಕ್ ಸರ್ ಅಂತದನ್ನು ತೆಗೆದುಕೊಂಡು ಅವರು ಹತ್ತಿರದ ಬ್ಯಾಂಕ್ ಇದಕ್ಕೆ ಹೋಗ್ಬಿಟ್ರೆ ಸರ್, ಈಗ ಅವ್ರಿಗೆ ದುಡ್ಡನ್ನ ತುಂಬಿಬಿಟ್ಟು ಅವರು ಬೆಳೆ ವಿಮೆಯನ್ನ ಮಾಡಬಹುದು ಸರ್. ಇದನ್ನು ಈ ರೀತಿ ವಿಮೆ ಕಟ್ತಾರೆ, ಇಷ್ಟು ವಿಮಾ ಮೊತ್ತ ಇದೆ, ಇದನ್ನು ಅನುಷ್ಠಾನ ಮಾಡುವ ಸಂಸ್ಥೆ ಯಾವುದು? ಈಗ ಗುಲ್ಬರ್ಗಾ ಜಿಲ್ಲೆಗೆ ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಸೂರೆನ್ಸ್ ಕಂಪನಿ ಅಂತ ಹೇಳಿಬಿಟ್ಟು ಅನುಷ್ಠಾನ ಸಂಸ್ಥೆ ಇದೆ ಸರ್. ಈ ಸಂಸ್ಥೆ ಏನಿದೆ, ಪ್ರತಿಯೊಂದು ತಾಲೂಕಲ್ಲಿನ ಕೂಡ ಒಬ್ಬ ಅಧಿಕಾರಿಗಳು ಇರ್ತಾರೆ, ಅದಕ್ಕೆ ನೇಮಕವಾಗಿರ್ತಾರೆ. ನೇಮಕವಾಗಿರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ. ಹೌದೌದೌದೌದೌದೌದು, ಒಂದೊಂದು ಜಿಲ್ಲೆಗೆ ಒಂದೊಂದು ಒಂದು ಸಂಸ್ಥೆಯನ್ನು ನೇಮಕ ಮಾಡಿದ್ದಾರೆ ಸರ್. ಅಂದ್ರೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೆಸರಿಟ್ಟರು ಕೂಡ ಇದನ್ನೊಂದು ಏಜೆನ್ಸಿಯ ಮೂಲಕ ನಡೆಸಿಕೊಡ್ತಾರೆ. ನಮ್ಮ ರೈತ ಬಾಂಧವರ ಕಳಕಳಿ ಮನವಿ ಏನಂತಂದ್ರೆ, ಪ್ರತಿಯೊಬ್ಬರು ರೈತ ಬಾಂಧವರು 510 ರೂಪಾಯಿ ರೂಪಾಯಿ ಏನು ಒಂದ್ ಹೆಕ್ಟರ್ಗೆ ಜಾಸ್ತಿ ದುಡ್ಡೇನ ಆಗೋದಿಲ್ಲ, ಉದಾಹರಣೆ ಹೇಳಿದೆ ನಾನು. ಅದಕ್ಕೆ ಬೆಳೆ ವಿಮೆಯನ್ನ ಮಾಡಿಸಿ ಅಂತ ನಾನು ಅವ್ರಿಗೆ ಕಳಕಳಿಯ ಮನವಿ. 510 ನೀವು ಹೇಳಿದ್ದು ಜೋಳಕ್ಕೆ ಮಳೆ ಆಶ್ರಯ, ಜೋಳಕ್ಕೆ ಮಳೆ ಆಶ್ರಯ, ಭತ್ತದ ಇದಕ್ಕಾದ್ರೆ 1290. ಹೌದು ಸರ್, ಹೌದು ಸರ್, ಹೌದು ಸರ್, ಹಂಗೆ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಕಂತ ಇರುತ್ತೆ ಸರ್. ಆದ್ರೆ ಬಹಳ ಕನಿಷ್ಠ ಮೊತ್ತ ಇರುತ್ತೆ, ಕನಿಷ್ಠ ಮೊತ್ತ ಇರುತ್ತೆ. ಇಷ್ಟನ್ನು ಪಾವತಿಸಿದ್ರೆ ಯಾವುದೇ ಈ ಹಾನಿ ಸಂದರ್ಭಗಳಲ್ಲಿ ರೈತ ಪರಿತಪಿಸಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಏನಿದೆ ಸರ್, ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಬೆಳೆ ಹಾನಿ ಏನಾದ್ರೂ ಆದ್ರೆ ರೈತರು ತಮ್ಮ ಮೊಬೈಲ್ ಅಲ್ಲಿ ಕೂಡ ಸರ್ ನಂದು ಬೆಳೆ ಹಾನಿ ಆಗಿದೆ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಬಹುದು ಸರ್. ರಿಜಿಸ್ಟ್ರೇಷನ್ ಮಾಡಿದಾಗ ಏನಾಗುತ್ತೆ, ಅದು ಮೊಬೈಲ್ ಬೇಸ್ಡ್ ಇದೆ ಸರ್ ಅದು. ಆಲ್ರೆಡಿ ಎಲ್ಲಾ ರೈತರು ಕೂಡ ಮುಂಗಾರು ಹಂಗಾಮನ ಮಾಡಿದ್ರೆ ಎಲ್ಲರೂ ಕೂಡ ಗೊತ್ತು ಸರ್ ನಮ್ಮಲ್ಲಿ. ಅವಾಗ ಏನಾಗುತ್ತೆ, ಬೆಳೆ ವಿಮಾ ಕಂಪನಿಯವರು ಅವ್ರ ಹೊಲಕ್ಕೆ ಬಂದು ಭೇಟಿ ಮಾಡಿಬಿಟ್ಟು ಅದು ಬೆಳೆ ಹಾನಿ ಆದದ್ದು ಪ್ರಸ್ತುತ ಪಡ್ಕೊಂಡು ದುಡ್ಡು ಬರುತ್ತೆ ಸರ್ ಅವ್ರಿಗೆ. ನಮ್ ಕಾರ್ ಏನಾದ್ರು ಆಕ್ಸಿಡೆಂಟ್ ಆಗ್ಬಿಟ್ರೆ ನಾವು ಇಂಡಿವಿಜುವಲ್ ಮಾಡ್ಕೋತೀವಲ್ಲ ಸರ್, ಇದನ್ನು ಕೂಡ ಅದೇ ರೀತಿಯಾಗಿ. ಅದಕ್ಕೆ ಇದು ಬೆಳೆ ವಿಮಾ ಯೋಜನೆ ಏನಿದೆ ಇಂಡಿವಿಜುವಲ್ ಇದೆ ಸರ್, ಇಟ್ಸ್ ನಾಟ್ ಅ ಗ್ರೂಪ್. ವೈಯಕ್ತಿಕವಾಗಿ ಮೇಡಮ್, ಮತ್ತೊಂದು ಈ ಸಾಲ ಬೇರೆ ಬೇರೆ ಕಡೆಗಳಿಂದ ಪಡೆದು ಕೃಷಿ ಮಾಡಿರ್ತಾರೆ ಅಥವಾ ಸಾಲ ಪಡೆಯದೆ ಮಾಡ್ತಾರೆ, ಎಲ್ಲರಿಗೂ ಇದು ಬೆನಿಫಿಟ್ ಸಿಗ್ತದೆ? ಈಗ ಏನಾಗುತ್ತೆ ಸರ್, ಈಗ ಸಾಲ ಪಡೆಯುವ ರೈತರು ಸಾಲ ಪಡೆಯದ ರೈತರು ಯಾರು ಸಾಲನ ಪಡಿತಾರ ಸರ್? ಈಗ ಅವ್ರ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿರ್ತಾರೆ, ಅವ್ರು ಕಂಪಲ್ಸರಿ ಆಗಿ ಬೆಳೆ ವಿಮಾ ಮಾಡ್ಸೋಣ ಮಾಡ್ಕೊತಾರೆ. ಎಲ್ಲರೂ ಸಾಲ ತಗೊಳಂಗಿಲ್ಲ. ಸಾಲ ಪಡೆಯದ ರೈತರು ಏನ್ ಮಾಡ್ತಾರೆ ಸರ್, ಈಗ ಅವ್ರು ತುಂಬಬೇಕಾಗುತ್ತೆ, ತುಂಬಿಬಿಟ್ಟು ಅವರು ಬೆಳೆ ವಿಮೆಯನ್ನ ಮಾಡಿಸಬೇಕಾಗುತ್ತೆ. ಈಗ ರೈತರಿಗೆ ಕೊನೆ ದಿನಾಂಕ ಯಾವ್ದಂತ ನೀವು ನಿಗದಿಪಡಿಸಿದ್ದೀರಿ? ಅದನ್ನ ಇವಾಗ ಬೆಳೆಗಳ ವಾರ ಬೇರೆ ಬೇರೆ ಏನಿದೆ ಅಲ್ಲ ಸರ್, ಈಗ ಜೋಳ ಕಡಲೆ ಎಲ್ಲಾ ರೈತರಿಗೆ ಹೇಳೋದು ಏನಂತಂದ್ರೆ 31 ತಾರೀಕೊಳಗಡೆ ಎಲ್ಲಾ ಬೆಳೆಗಳನ್ನು ಕೂಡ ಬೆಳೆ ವಿಮೆ ಮಾಡಿಸ್ಬಿಡಿ ಅಂತ ಹೇಳ್ತೀವಿ. ನಮ್ದೇನು ಜೋಳ ಇರ್ಬೋದು ಸರ್, ಕಡಲೆ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಗೋಧಿ ಇರ್ಬೋದು, ಕುಸುಮೆ ಇರ್ಬೋದು, ಭತ್ತ ಇರ್ಬೋದು, ಗರಿಂಗಮರು ಬೇಸಿ ಗಂಗಮ್ ಬೆಳೆಯನ್ನು ತಗೊಂಡಿದ್ದಾರೆ ಅಂತ ರೈತ ಬಾಂಧವರು ದಯಮಾಡಿ ಇದು ನಮ್ ನವೆಂಬರ್ 30 ತಾರೀಕೊಳಗಡೆ ಆಗಿ ಎಲ್ಲರೂ ಬೆಳೆ ವಿಮೆ ಮಾಡಿಸ್ಕೊಳ್ಳಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಈಗ ನೀವು ಕೃಷಿ ಉಪನಿರ್ದೇಶಕರಿದ್ದೀರಿ, ಕೆಲವೊಮ್ಮೆ ಇಂತಹ ಯೋಜನೆಗಳನ್ನು ಅನುಷ್ಠಾನ ಮಾಡುವಾಗ ಕೆಲವೊಂದು ತೊಂದರೆಗಳು ಅಥವಾ ಸಮಸ್ಯೆಗಳು, ಮಾಹಿತಿಯ ಕೊರತೆಗಳು ಕೂಡ ಆಗ್ತವೆ. ರೈತರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಬಹಳ ಸುಲಲಿತವಾಗಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಿಕ್ಕೆ ಅವರು ಯಾವ ರೀತಿಯ ಸಹಕಾರವನ್ನು ಇಲಾಖೆಗೆ ಕೊಡಬೇಕು? ರೈತ ಬಾಂಧವರು ಅವ್ರಿಗೆ ಏನಾದರೂ ಲೋಕಲೈಸ್ ಆಗಿ ಏನಾದರೂ ಪ್ರಾಬ್ಲಮ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ, ನಮ್ಮಲ್ಲಿ ಸಹಾಯಕ ಕೃಷಿ ದೇಶಕರ ಕಚೇರಿಗಳಿಗೆ ಭೇಟಿ ನೀಡು, ತಮ್ಮ ಮಾಹಿತಿಯನ್ನು ನೀಡಿದಲ್ಲಿ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ರೈತರ ಸಹಕಾರ ನಮಗೆ ಬೇಕೇ ಬೇಕು ಸರ್. ಈಗ ಫಾರ್ ಎಕ್ಸಾಂಪಲ್ ಮಳೆ ಆಯ್ತು ಅಂತಂದ್ರೆ ಸರ್, ಮಳೆ ಆಗಿದ್ದು ಕೂಡ ನಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ನಮ್ದೆಲ್ಲವನ್ನು ಕೂಡ ಕೆಎಸ್ಎನ್ಎಂಸಿ ರಿಪೋರ್ಟ್ ಬರ್ತೈತಿ, ಬರ್ತೈತಿ ಎಲ್ಲ ಹೇಳುತ್ತೆ ಸರ್. ಈಗ ಅದಕ್ಕೆ ಅವರಲ್ಲಿ ಹಳ್ಳಿಗಳಲ್ಲಿ ಯಾವ್ದಾದ್ರು ಅವ್ರು ಬೆಳೆಗಳಿಗೆ ರೋಗ ಬಂತು, ರುಜಿನ ಬಂತು, ಏನಾದ್ರೂ ಬಂದ್ರು ಕೂಡ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ನಮ್ಮಲ್ಲಿ ಬೆಳೆ ಹಿಂಗಾಗ್ತಾ ಇದೆ, ಹಿಂಗ್ ಒಣಗ್ತಾ ಇದೆ, ಯಾಕೆ ಒಣಗ್ತಾ ಇದೆ, ಏನ ನಿಮ್ಮಿಂದ ಸಹಕಾರ ಬೇಕು ನಮಗಂತ ಬಂದ್ ಹೇಳಿದ್ರೆ ಸರ್, ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳು ಅವರಿಗೆ ಸ್ಪಂದನೆ ನೀಡ್ತಾರಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅದೇ ಇನ್ನೊಂದು ಬಹಳ ಮುಖ್ಯವಾಗಿ ಫಸಲ್ ಭೀಮಾ ಯೋಜನೆ ಈಗಾಗಲೇ ಕಾರ್ಯಗತಗೊಂಡಿದೆ, ಇದರ ಪ್ರಗತಿಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು, ಹೇಗಿದೆ ರೈತರ ಸ್ಪಂದನೆ ಮತ್ತು ಇದು ಅನುಷ್ಠಾನ ಮಾಡಿದ ಮೇಲೆ ರೈತರಿಗೆ ಯಾವ ರೀತಿ ಅನುಕೂಲತೆಗಳು ಆಗಿವೆ ಅಂತ? ಸರ್, ಈಗ ನಾವು ನಿನ್ನೆ ಒಂದು ಸಭೆಯನ್ನು ಏರ್ಪಡಿಸಿದ್ದೆ ಸರ್, ರೈತರು ಕೂಡ ಬಂದಿದ್ರು. ನಮ್ಮ ಜಿಲ್ಲೆಯಲ್ಲಿ ಸರ್ ಈಗ ಮುಂಗಾರಂಗಂ ನೋಡಿದ್ರೆ ಸರ್, ಎಷ್ಟೊಂದು ಮಳೆ ಎಲ್ಲ ಬಂತು, ಸುಮಾರು ಹಾನಿ ಕೂಡ ಆಯ್ತು. ಈಗ ನಮ್ಮಲ್ಲಿ ಇಡೀ ಒಂದು ರಾಜ್ಯದಲ್ಲಿ ಸೆಕೆಂಡ್ ಹೈಯೆಸ್ಟ್ ರೈತರು ಬೆಳೆ ವಿಮೆಯನ್ನ ಮಾಡಿಸಿದ್ದಾರೆ. ನಮ್ಮ ರಾಜ್ಯದಲ್ಲೇ ನಮಗೆ ಒಂದು ಉನ್ನತ ಸ್ಥಾನ ಇದೆ. ಹೌದು ಸರ್, ಹೌದು ಸರ್. ಆಮೇಲೆ ಅದೇ ರೀತಿಯಾಗಿ ಏನ್ ರೈತರು ಬೆಳೆ ವಿಮೆಯನ್ನ ಮಾಡಿಸಿದ್ದಾರೆ ಸರ್, ಮಾಡಿಸಿದಂತಹ ಸುಮಾರು 120,000 ಜನರಷ್ಟು ರೈತರು ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಮಳೆ ಬಂದ ತಕ್ಷಣ ಸೆಲ್ಫ್ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಅಂದ್ರೆ ಅಷ್ಟು ಜಾಗೃತಿ ಆಗಿದೆ ಅವರಿಗೆ. ಇವನ್ ಅವ್ರ ದುಡ್ಡು ಕೂಡ ಆಲ್ರೆಡಿ ಬಂದಿದೆ ಸರ್. ನಿನ್ನೆ ತೋರಿಸ್ತಾ ಇದ್ರು ನೋಡಿ, ದುಡ್ಡು ಬಂದಿದೆ ನಮಗೆ. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ಯೋಜನೆ ಬಹಳಷ್ಟು ಸುಗಮವಾಗಿ ಕಾರ್ಯಾನುಷ್ಠಾನ ಆಗ್ತಾ ಇದೆ. ಆಮೇಲೆ ರೈತರಿಗೆ ಏನಾಗುತ್ತೆ ಸರ್, ಅವರೇನು ಕಂಪನಿಯವರು ಈ ಯೋಜನೆ ಅನುಷ್ಠಾನ ಮಾಡ್ತಾರೆ, ಅವ್ರು ಪ್ರತಿಯೊಬ್ಬರು ರೈತರಿಗೂ ಮೊಬೈಲ್ ಹೋಗ್ತಾ ಇದೆ, ಮೆಸೇಜ್ ಮೊಬೈಲ್ ಹೋಗ್ತಾ ಇದೆ ಸರ್. ವ್ಯಕ್ತಿಗತವಾಗಿ ಮಾಹಿತಿ ಮುಟ್ಟುತ್ತದೆ ಸರ್, ಮೆಸೇಜ್ ಎಲ್ಲ ಕಳಿಸ್ತಾ ಇದ್ದಾರೆ. ಈ ಅನುಷ್ಠಾನದ ಏಜೆನ್ಸಿಗಳು ಕೂಡ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ಏನಾದ್ರೂ ಸಮಸ್ಯೆಗಳು ಬಂದ್ರೆ ರೈತರು ಕೆಲವೊಮ್ಮೆ ಆ ಸಂಸ್ಥೆಯ ಅಧಿಕಾರಿಗಳು ಸಿಗದೇ ಇದ್ರೆ ಎಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು, ಯಾರನ್ನ ಸಂಪರ್ಕಿಸಬೇಕು? ಸರ್, ಈಗ ಕಂಪಲ್ಸರಿ ಪ್ರತಿಯೊಂದು ತಾಲೂಕಿನಲ್ಲಿ ಅಧಿಕಾರಿಗಳು ಇದ್ದೇ ಇರ್ತಾರೆ ಸರ್. ಇಲ್ಲ, ನಮ್ಮ ರೈತ ಸಂಪರ್ಕ ಕೇಂದ್ರ ಇದೆ ಸರ್, ಸಹಾಯಕ ಕಚೇರಿಗಳಿದೆ ಸರ್, ಇವನ್ ಜಿಲ್ಲಾ ಮಟ್ಟದಲ್ಲಿ ಅವ್ರದ್ದು ಯೂನಿವರ್ಸಿಟಿ ಸಂಪದ ಒಂದು ಕಚೇರಿ ಕೂಡ ಇದೆ ಸರ್. ಅವ್ರಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಇನ್ಫಾರ್ಮೇಶನ್ ಕೊಡ್ತಾರೆ ಸರ್. ತುಂಬಾ ಒಳ್ಳೇದು ಅನಸೂಯ ಎಂ ಹೂಗಾರ್ ಅವರೇ, ಇಷ್ಟು ಹೊತ್ತಿನ ತನಕ ಕೃಷಿಕರಿಗೆ ಬಹಳ ಉಪಯುಕ್ತವಾಗಿರತಕ್ಕಂತ ಒಂದು ಯೋಜನೆ ಫಸಲ್ ಭೀಮಾ ಯೋಜನೆ ಪ್ರಧಾನಮಂತ್ರಿಯವರು ಬಹಳಷ್ಟು ದೂರದೃಷ್ಟಿಯನ್ನು ಇಟ್ಟುಕೊಂಡು ರೈತ ಪರವಾಗಿರತಕ್ಕಂತ ಈ ಯೋಜನೆಯನ್ನು ಜಾರಿ ಮಾಡಿ ಇವತ್ತು ರೈತರಿಗೆ ಬಹಳಷ್ಟು ವರದಾನವಾಗಿರತಕ್ಕಂತ ಯೋಜನೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಇದನ್ನು ಇನ್ನು ಕೂಡ ಪಡೆಯದವರು ಇದ್ರೆ ಖಂಡಿತವಾಗಿಯೂ ಇದಕ್ಕೆ ಒಂದು ವಿಮಾ ಕಂತನ್ನ ಕಟ್ಟಿ ನವೆಂಬರ್ ಒಳಗೆ ಈಗ ಬೇಸಿಗೆ ಮತ್ತು ಹಿಂಗಾರು ಹಂಗಾಮಿನ ಈ ಅವಧಿಯಲ್ಲಿ ತುಂಬಿ ಅದರ ಫಲಾನುಭವಿಗಳಾಗುವುದರ ಮೂಲಕ ಯೋಜನೆಯ ಲಾಭವನ್ನು ಪಡೀಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದಗಳು ಸರ್. ತಮ್ಮ ಇದುವರೆಗೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಕುರಿತು ಸೇಡಂನ ಕೃಷಿ ಉಪನಿರ್ದೇಶಕಿಯಾದ ಅನಸೂಯ ಎಂ ಹೂಗಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ಇದುವರೆಗೆ ಪ್ರಧಾನಮಂತ್ರಿ ಕೃಷಿ ವಿಮೆ ಯೋಜನೆ ಈ ಕುರಿತು ಸೇಡಂನ ಕೃಷಿ ಉಪನಿರ್ದೇಶಕಿಯಾದ ಅನಸೂಯ ಎಂ ಹೂಗಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೊ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೆ ಕೋವಿಡ್-19 ಹೋನೆ ಕಾ ಖತರಾ ಭಿ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕು ಸೇ ಮಿಲ್ನೆ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕು ಆಜ್ ಹಿ ಛೋಡೆ. ಅಧಿಕ ಜಾನಕಾರಿ ಔರ್ ಮದದ್ ಕೆ ಲಿಯೇ ಟೋಲ್ ಫ್ರೀ ನಂಬರ್ 1800-1123-56 ಪರ್ ಕಾಲ್ ಕರೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಶನ್ ದ್ವಾರಾ ಜನಹಿತ್ ಮೇ ಜಾರಿ. ಈಗ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಹೈಟೆಕ್ ನರ್ಸರಿ ಈ ವಿಷಯವಾಗಿ ಕುಬಕಡ್ಡಿ ಗ್ರಾಮದ ಸಚಿನ್ ಬಾಲಗೊಂಡ ಅವರೊಡನೆ ಈಗ ಕೇಳೋಣ ಸಂದರ್ಶನವನ್ನು. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಾವು ಇವತ್ತು ವಿಜಾಪುರ್ ಬಾಗಲಕೋಟ್ ಹೆದ್ದಾರಿ ಮೇಲೆ ಕುಬಕಡ್ಡಿ ಕ್ರಾಸ್ ನೊಳಗಿದ್ದೀವಿ. ಇಲ್ಲಿ ಒಂದು ಹೈಟೆಕ್ ನರ್ಸರಿ ಅದ, ಬಹಳ ದೊಡ್ಡ ನರ್ಸರಿ ಅದ. ಇಲ್ಲಿ ಸಾಕಷ್ಟು ಹಣ್ಣಿನ ವೆರೈಟಿಗಳು ತಮಗೆ ಸಿಗ್ತಾ ಇದ್ದಾವೆ, ಮತ್ತೆ ಬೇರೆ ಬೇರೆ ವೆರೈಟಿಗಳು ಕೂಡ ತಮಗೆ ಇಲ್ಲಿ ಸಿಗ್ತಾ ಇದ್ದಾವೆ. ಸುಮಾರು 3 ವರ್ಷಗಳಿಂದ ಈ ಹೈಟೆಕ್ ನರ್ಸರಿಯನ್ನ ಮಾಡ್ತಾ ಬಂದಿರುವಂತಹ ಸಚಿನ್ ಬಾಲ್ಗೊಂಡ್ ಅವರು ನಮ್ಮ ಜೊತೆಗಿದ್ದಾರೆ. ಸಚಿನ್ ಬಾಲ್ಗೊಂಡ್ ಅವರು ಕೃಷಿ ಡಿಪ್ಲೊಮಾ ಮಾಡಿ ಈ ನರ್ಸರಿಯನ್ನ ಶುರು ಮಾಡಿದಂತವರು. ಸಾಕಷ್ಟು ಅನುಭವ ಈ 3 ವರ್ಷಗಳಲ್ಲಿ ಅವರು ಪಡೆದುಕೊಂಡಿದ್ದಾರೆ. ಇಲ್ಲಿ ಈ ಹಣ್ಣಿನ ವೆರೈಟಿ ಇಲ್ಲ ಅಂತಲ್ಲ, ನಮ್ಮಲ್ಲಿ ಏನು ಹಣ್ಣುಗಳನ್ನ ನೀವು ಹೆಸರು ಹೇಳ್ತೀರಿ ಅಂತ ಎಲ್ಲಾ ಹಣ್ಣುಗಳ ಸಸಿಗಳು ಇಲ್ಲಿ ಸಿಗ್ತಾ ಇದ್ದಾವೆ. ಮತ್ತ ಈ ನರ್ಸರಿ ನಮ್ಮ ಸುತ್ತಮುತ್ತಲಿನ ರೈತರಿಗೆ ಬಹಳ ಒಳ್ಳೆಯ ಒಂದು ಸೇವೆಯನ್ನ ಒದಗಿಸ್ತಾ ಇದೆ ಅನ್ನುವಂತಹ ಮಾತನ್ನ ಸಚಿನ್ ಅವರು ಹೇಳ್ತಾ ಇದ್ದಾರೆ. ಯುವ ಕೃಷಿ ಉದ್ಯಮಿ ಸಚಿನ್ ಅವರು, ಅವರ ಅನುಭವಗಳನ್ನ ನಾವಿವತ್ತಿನ ದಿವಸ ಕೇಳೋಣ. ವಿಶೇಷವಾಗಿ ಯುವಕರಿಗೆ ಅವರ ಈ ಅನುಭವ ಪ್ರೇರಣೆ ನೀಡಬಹುದು ಅಂತೇಳಿ ನಮಗ ಖಾತ್ರಿ ಅದ. ಸಚಿನ್ ಬಾಲ್ಗೊಂಡವರೇ ನಮಸ್ಕಾರ. ಸರ್ ನಮಸ್ತೆ. ನಾವು ಟೋಟಲ್ ಇಂದು ಹೈಟೆಕ್ ನರ್ಸರಿ ಮಾಡಿದ್ದೀವ್ರಿ, 18 ಎಕರೆಯಲ್ಲಿ ಹೈಟೆಕ್ ನರ್ಸರಿ ಮಾಡಿದ್ದೀವಿ. ಯಾಕೆ ಹೈಟೆಕ್ ನರ್ಸರಿ ಮಾಡಿದ್ವಿ ಅಂದ್ರೆ, ಈ ಬಿಜಾಪುರ ಬಾಗಲಕೋಟೆ ಆಯ್ತು, ಈ ನಾರ್ತ್ ಕರ್ನಾಟಕ ಆಯ್ತು, ಇಲ್ಲೆಲ್ಲ ಹಾರ್ಟಿಕಲ್ಚರ್ ಬೆಳೆಯೋದಕ್ಕೆ ಬಹಳ ಸೂಕ್ತವಾದ ಜಮೀನ್ ಐತ್ರಿ. ಹಂಗಾಗಿ ಸೂಕ್ತವಾದ ಜಮೀನಿಗೆ ಸೂಕ್ತವಾದ ಸಸಿಗಳನ್ನ ಕೊಡೋದಕ್ಕೆ ಮತ್ತೆ ಒಳ್ಳೆ ಗುಣಮಟ್ಟದ ಸಸಿಗಳನ್ನ ನಮ್ಗೆ ಇಲ್ಲಿ ಯಾರು ಕೊಡ್ತಿದ್ದಿಲ್ರಿ. ಯಾಕಂದ್ರೆ ನಾವು ರೈತರು, ನಾವು ಫಸ್ಟ್ ಪ್ಲಾಂಟೇಶನ್ ಮಾಡ್ಬೇಕಂದಾಗ ನಾವೇನ್ ಮಾಡಿದ್ವಿ, ಸಸಿಗಳನ್ನ ಹುಡ್ಕೊಂಡ ರಾಜಮಂಡ್ರಿ ಅಥವಾ ಆಂಧ್ರಪ್ರದೇಶ ಹಿಂಗ ಬೇರೆ ಸ್ಟೇಟ್ಗಳ ಮೇಲೆ ಅವಲಂಬನೆ ಮಾಡ್ತಿದ್ವಿ. ಬಟ್ ಈ ಸದ್ಯಕ್ಕೆ ನಾವು ಯಾಕೆ ಇಲ್ಲಿ ರೈತರಿಗೆ ಸಸಿಗಳನ್ನ ಕೊಡಬಾರದು ಅನ್ನೋ ಉದ್ದೇಶಕ್ಕೆ ಪ್ರಥಮ ಬಾರಿಗೆ ನಾವು ನರ್ಸರಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಈಗ ಟೋಟಲ್ ಆಗಿ ನರ್ಸರಿಯನ್ನ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತ್ರಿ. ನಾವು ಯಾವ ರೀತಿ ನರ್ಸರಿಯನ್ನ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ, ನಮಗೆ ರೈತರೇ ಪ್ರೇರಣೆ ಆದ್ರಿ ಪ್ರಾರಂಭ ಮಾಡೋದಕ್ಕೆ. ಯಾಕೆ ಪ್ರೇರಣೆ ಆದ್ರಂದ್ರೆ, ಯಾಕಂದ್ರೆ ನಾವು ಪ್ಲಾಂಟೇಶನ್ ಮಾಡ್ಬೇಕಂತೇಳಿ, ಪೇರು ಪ್ಲಾಂಟೇಶನ್ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀವ್ರಿ. ನಮಗೆ ಸಸಿಗಳನ್ನ ಹುಡುಕ್ತಾ ಇದೀವಿ ನಾವು, ಎಲ್ಲಿ ಸಿಗ್ತಾವ ಎಲ್ಲಿ ಸಿಗ್ತಾವ ಅಂತೇಳಿ. ನಮಗೆ ಒಂದೊಂದು ಸಸಿ ರೇಟು ವ್ಯಾಪಾರಸ್ಥರು ಕೇಳಿದಾಗ 180-150 ಈ ರೇಂಜಲ್ಲಿ ಹೇಳಿದ್ರಿ. ಡಿಫ್ರೆನ್ಸ್ ಬಹಳ ಆಗತ್ತಲ್ರಿ, ಯಾಕೆ ನಾವು ಈ ರೇಟು, ಒಂದು ಸಸಿ ತಯಾರು ಮಾಡಕ್ ಎಷ್ಟು ಖರ್ಚಾಗ್ತದ, ಎಷ್ಟು ಲಾಭ ಇಟ್ಕೊಂಡು ಮಾರ್ತಾರೆ ಇವರು ಅಂತೇಳಿ ನಾವೇನ್ ಮಾಡಿದ್ವಿ, ಬೇರೆ ಬೇರೆ ಕಡೆ ಎಲ್ಲ ವಿಚಾರ ಮಾಡಿದಾಗ ನಮಗೇನಾಯ್ತ್ರಿ, 35 ರೂಪಾಯಿಗೆ ಒಂದು ಸಸಿ ಸಿಕ್ತ್ರಿ. ನಮಗೆ 35 ರೂಪಾಯಿ ಒಂದ್ ಸಸಿ ಸಿಗಂತೆ. ನಾವು ಪ್ಲಾಂಟೇಶನ್ ಮಾಡಕತ್ತಂತೆ ಏನಂದ್ರು ಎಲ್ಲ ರೈತರು ನಾವು ಸ್ವಲ್ಪ ಮಾಡ್ತೀವಿ, ನಾವೊಂದು ಸ್ವಲ್ಪ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದ್ರಿ. ಅದಕ್ಕೆ ನಾವು ಏನ್ ಮಾಡಿದೀವಿ, ಅವರಿಗೆ ತರಿಸಿದೀವಿ ಅಂತ ಹೇಳಿ ಒಂದು 20,000 ಸಸಿಯನ್ನ ತರಿಸಿದೀವಿ ಸರ್. 20,000 ಸಸಿ ತರಿಸಿದಾಗ ಏನಾಯ್ತ್ರಿ, ನಾವು 9 ಎಕರೆ ಪ್ಲಾಂಟೇಶನ್ ಮಾಡೋರು, ಆ 20,000 ಸಸಿಯನ್ನು ತರಿಸಿದಾಗ ನಮಗೆ 1 ಎಕರೆಗೆ ಆಗಷ್ಟು ಮಾತ್ರ ಉಳಿತು, ಉಳಿದಿದ್ದೆಲ್ಲ ರೈತರು ಹೋದ್ರು ನನಗೊಂದು ಸ್ವಲ್ಪ ನನಗೊಂದು ಸ್ವಲ್ಪ. ಅದಾಗ ಹೋದ ರೈತರು ಇನ್ನೊಂದು ಸ್ವಲ್ಪ ಜನ ರೈತರಿಗೆ ಹೇಳಿ ಅವರು ನಮಗೆ ಸಸಿ ಬೇಕಂತ ಹೇಳಿ ಮತ್ತೊಂದು ಲೋಡ್ ತರಿಸಿದ್ವಿ. ಎಷ್ಟು 35 ರೂಪಾಯಿಗೊಂದು ಸಸಿ ತರಿಸಿ 5 ರೂಪಾಯಿ ಟ್ರಾನ್ಸ್ಪೋರ್ಟ್ ಬಂತು, 5 ರೂಪಾಯಿ ನಾವು ಇಟ್ಟು ಕೊಟ್ವಿ. ಯಾಕಂದ್ರೆ ಸಸಿ ಫೇಲ್ ಆಗ್ತದೆ ಇದು ಮಾಡ್ತದೆ ಅನ್ನೋ ಉದ್ದೇಶಕ್ಕೆ ನಾವೇನ್ ಮಾಡಿದ್ವಿ, ಇಟ್ಟು ಕೊಟ್ವಿ. ಅದು ಇಟ್ಟು ಕೊಡೋದ್ರಿಂದ ಏನಾಯ್ತು, ಆ ರೈತರು ಹೋದ ರೈತರು 10-20 ರೈತರಿಗೆ ಹೇಳಿ, ಯಾಕಂದ್ರೆ ಗುಣಮಟ್ಟ ಸಸಿಗಳನ್ನ ಕೊಟ್ಟಿದ್ವಿ, 20 ರೈತರಿಗೆ ಹೇಳಿ ಆ ಸಸಿ ಬೇಕು ಈ ಸಸಿ ಬೇಕು ಅಂತೇಳಿ ನಮಗೆ ವಾಪಸ್ ಕೇಳಾಕತ್ರು. ಯಾಕಪ್ಪ ಇಷ್ಟೆಲ್ಲ ಸಸಿ ರೈತರಿಗೆ ಅವಶ್ಯಕತೆ ಅದ, ಈ ಭಾಗದಲ್ಲಿ ಯಾಕೆ ಹಾರ್ಟಿಕಲ್ಚರ್ ನರ್ಸರಿ ಇಲ್ಲ ಅಂದ್ರೆ, ಇದಾವು ಯಾವ ರೀತಿ ತರ್ತಾರ ಅಂದ್ರೆ ಬೇರೆ ಕಡೆಯಿಂದ ತಂದು ಮಾರ್ತಾರ, ಮತ್ತ ಏನಾಗ್ತದ, ಒಂದು ಗುಣಮಟ್ಟದ ಸಸಿ ಇರ್ತದ ಅಂತೇಳಿ ಗೊತ್ತಿರಂಗಿಲ್ಲ, ಅದೇ ವೆರೈಟಿ ಇರ್ತದ ಅಂತೇಳಿ ಗೊತ್ತಿರಂಗಿಲ್ಲ, ಯಾಕಂದ್ರೆ ಕೊಟ್ಟು ಹೋಗ್ಬಿಡ್ತಾರ. ನಾವು ಏನ್ ಮಾಡಿದ್ವಿ, ಯಾಕೆ ಈ ರೈತರಿಗೆ ಕೊಡಬಾರ್ದು ಗುಣಮಟ್ಟದ ಸಸಿಯನ್ನ, ಯಾಕೆ ಕೊಡಬಾರ್ದು, ಯಾಕೆ ರೈತರು ಎಲ್ಲಿ ಮೋಸ ಹೊಂಟಾರ ಅನ್ನೋ ಉದ್ದೇಶಕ್ಕೆ ಕೆಲವೊಂದಿಷ್ಟು ನಾವು ರೈತರನ್ನ ನೋಡ್ತಿದ್ವಿ. ಯಾಕಂದ್ರೆ 3-3 ವರ್ಷ ಸಸಿಗಳನ್ನ ಬೆಳೆಸಿ 3 ವರ್ಷ ಆದ್ಮೇಲೆ ಕಿತ್ತೋಗಿತ್ತಿದ್ರೆ, ಯಾಕಂದ್ರೆ ಅದೇ ವೆರೈಟಿ ಇರ್ಲಾರ ಸರ್, ಮುಂದೆ ಅಂದ್ರೆ ಬೇರೆನೆ ಆಗ್ತಿತ್ತದ ಹಾಕಿದ ವೆರೈಟಿ. ಇವೆಲ್ಲ ರೈತರ ನೋವುಗಳನ್ನ ನಾವು ನೋಡ್ಕೊಂಡು ಬರ್ತಿದ್ವಿ ಸರ್. ಯಾಕೆ ನಾವು ನರ್ಸರಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಏನ್ ಮಾಡಿದ್ವಿ, ನಾವು ಟೋಟಲ್ ಆಗಿ ಪ್ರಥಮ ಬಾರಿಗೆ 2019 ನರ್ಸರಿನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದಿಷ್ಟು ಸಸಿಗಳನ್ನ ತರಿಸಿಟ್ವಿ. ಅದಾದ್ಮೇಲೆ ತರಿಸಿಟ್ಟಾದ್ಮೇಲೆ ಏನಾಗತ್ತೋ, ಗುಣಮಟ್ಟದ ಬೇರೆ ಕಡೆಯಿಂದ ತಂದಿದ್ವಿ ಅಂದ್ರೆ ನಮಗೆ ಖಾತ್ರಿ ಇರ್ತಿದ್ದಿಲ್ಲ ಸರ್ ರೈತರಿಗೆ ಕೊಡೋದಕ್ಕಂದ್ರೆ. ನಾವೇ ಸ್ವತಃ ತಯಾರ ಮಾಡ್ಬೇಕನ್ನೋ ಉದ್ದೇಶದಿಂದ ಏನ್ ಮಾಡಿದ್ವಿ, ಮದರ್ ಪ್ಲಾಂಟ್ ಅನ್ನ ಮಾಡ್ಕೊಂಡಿವಿ ಸರ್. 9 ಎಕರೆಯಲ್ಲಿ 40 ಫ್ರೂಟ್ಸ್ ವೆರೈಟಿ ಮದರ್ ಪ್ಲಾಂಟ್ ಮಾಡ್ಕೊಂಡಿವಿ ಸರ್. ನೀವು 40 ವೆರೈಟಿ ಅಂದ್ರೆ ನೀವು ಕಾಶ್ಮೀರಲ್ಲಿ ಹಿಡಿ ಆಪಲ್ ಹಿಡ್ಕೊಂಡು ಎಲ್ಲಾ ವೆರೈಟಿ, ಪ್ಯಾಷನ್ ಫ್ರೂಟ್ ಆಯ್ತು, ವಾಟರ್ ಆಪಲ್ ಆಯ್ತು, ಟೋಟಲ್ 40 ವೆರೈಟಿಯನ್ನ ನಾವು ಪ್ಲಾಂಟೇಶನ್ ಮಾಡಿದ್ವಿ ಸರ್. ಯಾಕಂದ್ರೆ ನಮಗೆ ಸಯಾನ್ ಅಂದ್ರೆ ಕಸಿ ಕಟ್ಟಬೇಕಂದ್ರೆ ಸಯಾನ್ ಬೇಕಾಗ್ತದೆ ಸರ್. ಗುಣಮಟ್ಟದ ನಾವು ಬೇರೆ ಎಲ್ಲೇ ತಂದು ಏನು ಮಾಡಿದ್ವಿ ಅಂದ್ರೆ ರೈತರಿಗೆ ಖಾತ್ರಿ ಇರಂಗಿಲ್ಲ, ನಮಗೂ ಖಾತ್ರಿ ಇರಂಗಿಲ್ಲ. ಆ ಉದ್ದೇಶಕ್ಕೆ ನಾವೇನು ಮಾಡಿದ್ವಿ, ನಾವೇ ಮದರ್ ಪ್ಲಾಂಟ್ ಮಾಡ್ಕೊಂಡ್ವಿ. ಇನ್ನೊಂದು, ಆ ಮದರ್ ಪ್ಲಾಂಟ್ ಅನ್ನ ಯಾವ ರೀತಿ ಮಾಡ್ಕೊಂಡಿದ್ವಿ ಅಂದ್ರೆ, ರೈತರು ನಮ್ಮಲ್ಲಿ ಬಂದ್ರೆ ಯಾವ ಬೆಳಿ ಮಾಡಬೇಕು ಏನ್ ಮಾಡಬೇಕು ಅಂತ ಹೇಳಿ ಆ 1 ಎಕರೆ ಪ್ಲಾಟ್ ಬೈ ಪ್ಲಾಟ್ ಮಾಡ್ಕೊಂಡಿದ್ವಿ. ಅದನ್ನ ನೋಡಿದ್ರೆ ಗೊತ್ತಾಗಿಬಿಡ್ತದೆ, ಈ ವರ್ಷ ನಮ್ದು ಆಪಲ್ ಕೂಡ ಬಂದದ ಅಂದ್ರೆ ಆಪಲ್ ಕೂಡ ಇಲ್ಲಿ ಬೆಳಿಬಹುದು ಅಂತ ಪ್ರೂವ್ ಮಾಡಿ ಸಸಿಗಳನ್ನು ಕೂಡ ವಿತರಣೆ ಮಾಡ್ತಾ ಇದೀವಿ ಸರ್. ಈ ಸದ್ಯಕ್ಕೆ ನಾವು ಮಾಡ್ಬೇಕಂದ್ರೆ ಸಾಕಷ್ಟು ವ್ಯತ್ಯಾಸಗಳು ಬಂದು, ಅಂದ್ರೆ ರೈತರು ಹಂಗ್ ಕೊಡ್ತಾರ ಹಿಂಗ್ ಕೊಡ್ತಾರ ಅಂದ್ರು, ಆದ್ರೆ ಗುಣಮಟ್ಟದ ಸಸಿಗಳನ್ನ ನಾವು ಕೊಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾತ್ರ ನಾವು ರೈತರಿಗೆ ಕೊಡಕತ್ತಿದ್ವಿ. ಯಾಕಂದ್ರೆ ನಮಗ ಒಬ್ರು ಹಿರಿಯರು ಹೇಳ್ತಿದ್ರಿ, ಏನ್ ಹೇಳ್ತಿದ್ರು ಅಂದ್ರೆ, ಹಕ್ಕಿಯ ಕಲರವ ಕೇಳ್ಬೇಕಂದ್ರೆ ನೀವು ಗೂಡು ತಂದು ಹಕ್ಕಿ ಅದ್ರಾಗ ಬಿಟ್ಟು ಹಕ್ಕಿಯ ಚಿಲಿಪಿಲಿ ಕಲರವ ಕೇಳೋದಲ್ಲ, ಒಂದು ಗಿಡ ನಡ್ರಿ, ಗಿಡದಿಂದ ನಿಮಗೆ ಹಕ್ಕಿ ತಾನೇ ಆಟೋಮೆಟಿಕ್ ಬಂದು ಹಕ್ಕಿಯ ನಿಮಗೆ ನಾದ ಕೇಳ್ತದ ಅಂತ ಹೇಳಿ ಹೇಳ್ತಿದ್ರು. ಅದಕ್ಕೆ ನಾವೇನ್ ಮಾಡಿದ್ವಿ, ಒಂದು ಸಸಿಗಳನ್ನ ವಿತರಣೆ ಮಾಡಿದ್ರೆ ಅದರಿಂದ ಸಾಕಷ್ಟು ನಮಗೂ ಒಂದು ಬೆನಿಫಿಟ್ ಇರ್ತದ, ಪ್ರಕೃತಿಗೂ ಒಂದು ಒಳ್ಳೇದನ್ನು ಮಾಡಬಹುದು ಅನ್ನೋ ಉದ್ದೇಶದಿಂದ ನಾವು ನರ್ಸರಿನ ಸ್ಟಾರ್ಟ್ ಮಾಡಿದ್ವಿ. ಈ ಟೋಟಲ್ ನಮ್ಮ ನರ್ಸರಿಯಲ್ಲಿ ಸರ್ 30 ಫ್ರೂಟ್ಸ್ ವೆರೈಟಿ ಅದ. ಮೇಜರ್ ಯಾವ ಮಾಡ್ತೀವಿ ಅಂದ್ರೆ ಈ ಭಾಗದಲ್ಲಿ ದ್ರಾಕ್ಷಿ, ದಾಳಿಂಬೆ, ಮಹಾಗಣಿ, ಹೆಬ್ಬೇವು, ಶ್ರೀಗಂಧ, ಸೀತಾಫಲ, ಪೇರು, ಇವೆಲ್ಲ ಜಾಸ್ತಿ ಪ್ಲಾಂಟೇಶನ್ ಎಕರೆ ವೈಸ್ ಮಾಡ್ತಾರೆ. ಹಾಗಾಗಿ ಇವನ್ನೆಲ್ಲ ಮೇಜರ್ ಕ್ರಾಪ್ ಆಗಿ ತಗೊಂಡಿದ್ದೀವಿ. ಉಳಿದಿದ್ದೆಲ್ಲ ಸ್ವಲ್ಪ ಅಂತೇಳಿ ಅವನು ಸ್ವಲ್ಪ ಮಾಡ್ತಿದ್ದೀವಿ. ಯಾಕಂದ್ರೆ ಗುಣಮಟ್ಟಕ್ಕೆ ಮೇನ್ ಪ್ರಿಪರೇಷನ್ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಈಗ ದಾಳಂಬ್ರಿ ನೋಡಬಹುದು, ಸಾಕಷ್ಟು ರೋಗಗಳು, ನೆಮಿಟೋಡ್ ಆಗಲಿ, ಮದರ್ ಪ್ಲಾಂಟ್ ಇರಲಿಲ್ಲ ಅಂದ್ರೆ ಎಲ್ಲೆಲ್ಲೋ ಸಸಿ ಓದು ಹಚ್ಚಿ ಸಾಕಷ್ಟು ರೈತರು ಲಾಸ್ ಆಗಿದ್ದನ್ನು ಕೂಡ ನಾವು ನೋಡಿದ್ದೀವಿ ಸರ್. ಹಂಗಾಗಿ ನಾವೇನ್ ಮಾಡ್ತಿದ್ದೀವಿ, ಈಗ ಒಂದು ಹೈಟೆಕ್ ನರ್ಸರಿ ಕೂಡ ಮಾಡ್ತಿದ್ದೀವಿ. ಅಂದ್ರೆ ಯಾವ ರೀತಿ ಅಂದ್ರೆ NHM ಸ್ಕೀಮ್ ನಲ್ಲಿ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ನಿಂದ 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಐತೆ ಸರ್, ಹೈಟೆಕ್ ನರ್ಸರಿ ಅಂತ ಹೇಳಿ. ಆ ನರ್ಸರಿ ಮೂಲಕ ಏನ್ ಮಾಡ್ತಿದೀವಿ, ಪ್ಯಾನ್ ಪಾಡ್ ಪಾಲಿ ಹೌಸ್ ಅಂತೇಳಿ. ಅಂದ್ರೆ ಯಾವ ರೀತಿ ಅಂದ್ರೆ, ಒಂದು ಪ್ಯಾನ್ ಪಾಡ್ ಪಾಲಿ ಹೌಸ್ ಅಲ್ಲಿ ಹೆಚ್ಚು ಕಡಿಮೆ 3-4 ಲಕ್ಷ ಸಸಿ ಎಟ್ ಎ ಟೈಮ್ ನಾವು ತೆಗಿಬಹುದು ಸರ್. ಅಂದ್ರೆ ಗುಣಮಟ್ಟ ಕೋಕೋಪಿಟ್ ಅಲ್ಲಿ ತೆಗಿಬಹುದು. ಅಂದ್ರೆ ಮಣ್ಣಲ್ಲಿ ಆದ್ರೆ ಏನಾಗ್ತದೆ ಸರ್, ನೆಮಿಟೋಡ್ ಈ ರೀತಿ ರೋಗಗಳು ಬರೋ ಸಂಖ್ಯೆ ಜಾಸ್ತಿ ಇರ್ತದೆ. ಹಾಗಾಗಿ ನಾವೇನ್ ಮಾಡಿದೀವಿ, ಈ ಹೊಸ ಸಿಸ್ಟಮ್ ಯಾವ್ಯಾವ್ದು ಹೊಸದಾಗಿ ಬಂದಿದೆ ಟೆಕ್ನಾಲಜಿ, ಅವನ್ನೆಲ್ಲ ಬಳಸ್ಕೊಂಡು ನಾವು ಸಸಿಗಳನ್ನ ಈ ಸದ್ಯ ಕೊಡ್ಲಾಕು ಸ್ಟಾರ್ಟ್ ಮಾಡಿದೀವಿ. ಈಗ 2-3 ವರ್ಷ ಆಯ್ತು ಸದ್ಯ ಪ್ರಾರಂಭ ಆಗಿ. ಪ್ರಥಮ ಬಾರಿಗೆ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಮೊದಲನೇ ವರ್ಷ 50 ಲಕ್ಷ ಟ್ರಾನ್ಸಾಕ್ಷನ್ ಆಗಿತ್ರಿ. ಎರಡನೇ ವರ್ಷ ಒಂದು ಸಿಆರ್ ಅಂದ್ರೆ 1 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಯಿತು. ಈ ವರ್ಷ ಒಂದು 2 ಕೋಟಿ ರೂಪಾಯಿ ತನ ನಿರೀಕ್ಷೆ ಇಟ್ಟಿದ್ದೀವಿ. ನೋಡ್ಬೇಕು ಸರ್ ಏನಾಗ್ತದ ಮುಂದೆ ಅಂತ ಹೇಳಿ. ಅಂದ್ರೆ ಈಗೇನು ನೀವು ಹೈಟೆಕ್ ನರ್ಸರಿ ಪಾಲಿಹೌಸ್ ಮಾಡಿರಿ, ಎಷ್ಟು ಕ್ಷೇತ್ರದೊಳಗೆ ಮಾಡಿರಿ, ಎಷ್ಟು ಇನ್ವೆಸ್ಟ್ಮೆಂಟ್ ಇದಕ್ಕೆ ಆಯ್ತು, ಅದ್ರ ಜೊತೆಗೆ ನಿಮಗೆ ಸಬ್ಸಿಡಿ ಯಾವ ರೀತಿ ಸಿಕ್ತು, ಮತ್ತೆ ಈಗೇನು ನೀವು ಎಸ್ಟಿಮೇಷನ್ ಮಾಡಿರಿ, ಈಗ 50 ಲಕ್ಷ ಒಂದೇ ವರ್ಷ, ಎರಡನೇ ವರ್ಷ 1 ಲಕ್ಷ, ಈಗ 2 ಕೋಟಿ ತನಕನು ನೀವು ಆದಾಯ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ರಿ. ಇನ್ನು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಎಷ್ಟರ ಮಟ್ಟಿಗೆ ಹೆಚ್ಚಾಗಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯಾವ ರೀತಿ ನೀವು ಇದನ್ನ ಸ್ಥಾಪನೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ. ನಾವು ನೋಡ್ರಿ ಸರ್, ಈಗ ಆಕ್ಚುಲಿ ನಾವು ಮಾಡಿದ ಪ್ರಕಾರ ಈ ನಮ್ಮ ಬೆಲ್ಟ್ಗೆ ಬಿಜಾಪುರ ಬೆಲ್ಟ್ ಎಲ್ಲ ನೀರಾವರಿ ಆಯ್ತು ಸರ್. ಸರ್. ಯಾಕಂದ್ರೆ ಕಿನಾಲ್ ಗಿನಾಲ್ ಬಂದು ಏತ್ ನೀರಾವರಿ ಎಲ್ಲ ಬಂದು ನೀರಾವರಿ ಆಯ್ತು ಸರ್. ಇವರಿಗೆಲ್ಲ ಸಸಿಗಳ ಬೇಕಾದಾಗ ನಾವೇನ್ ಮಾಡಿದ್ವಿ, ಖುದ್ದು ಎಲ್ಲ ಪ್ಲಾಂಟೇಶನ್ ರೆಡಿ ಮಾಡ್ಕೊಂಡು, ಯಾಕಂದ್ರೆ ಅವಶ್ಯಕತೆ ಸಸಿ ಇದ್ದಾಗ ನಾವು ಬೇರೆ ಕಡೆ ಹೋಗಿ ತರೋಕ್ಕಿಂತ ರೈತರು ಸಾಕಷ್ಟು ಜನ ಬರ್ತಾರೆ ಸರ್ ನಮ್ಮಲ್ಲಿ. ಸಾಕಷ್ಟು ಜನ ರೈತರು ಬಂದು ಏನ್ ಹೇಳ್ತಾರೆ ಸರ್, ನೀವು ಇಲ್ಲಿ ನರ್ಸರಿ ಮಾಡಿ ಬಹಳ ಅನುಕೂಲ ಮಾಡಿಕೊಟ್ಟಿರಿ ಸರ್, ನಮಗೆ ಸಾವಿರಾರು ಕಿಲೋಮೀಟರ್ ಇಂದ ದೂರ ಹೋಗಿ ನಾವು ತರ್ತಿದ್ವಿ, ಆದ್ರೆ ಈಗ ನಮಗೆ ಅನುಕೂಲ ಮಾಡಿಕೊಟ್ಟಿರಿ ಅಂತೇಳಿ ಹೇಳ್ತಾರೆ. ನಾವು ಸ್ಟಾರ್ಟಿಂಗ್ ಮಾಡಾಗ ಬಹಳ ತೊಂದರೆಗಳಿದ್ದು ಸರ್, ಯಾಕಂದ್ರೆ ಮದರ್ ಪ್ಲಾನ್ ಸಹಾಯ ಸಿಗ್ತಿದ್ದಿಲ್ಲ, ನಾವು ಬೇರೆ ಕಡೆಯಿಂದ ತರ್ತಿದ್ವಿ, ಅದೆಲ್ಲ ತೊಂದರೆಗಳಿದ್ದು. ಮತ್ತೆ ರೈತರು ಕೊಟ್ಟು ರೈತರಿಗೆ ಗೈಡ್ಲೈನ್ಸ್ ಬೇಕಾಗ್ತದೆ ಸರ್ ಅದೇ ರೀತಿ, ಯಾಕಂದ್ರೆ ಒಮ್ಮೆ ಕೊಟ್ಟರೆ ಮುಗಿಯಂಗಿಲ್ಲ, ಯಾಕಂದ್ರೆ ಅದನ್ನ ನಾವು ಕೊಟ್ಟ ನಂತರ ಅದೇ ರೀತಿ ಅವ್ರಿಗೆ ಗೈಡ್ಲೈನ್ಸ್ ಸ್ಟಾರ್ಟಿಂಗ್ ಪ್ಲಾಂಟೇಶನ್ ಹಿಡ್ಕೊಂಡು ಫ್ರೂಟ್ ಮಾರೋವರೆಗೂ ಅವ್ರಿಗೂ ಕೂಡ ಗೈಡ್ಲೈನ್ಸ್ ಅನ್ನ ಕೊಡ್ತಾ ಇದೀವಿ ಸರ್. ಅಂದ್ರೆ ಪ್ಲಾಂಟೇಶನ್ ಯಾವ ರೀತಿ ಮಾಡಬೇಕು, ಯಾವ ರೋಗ ಬರ್ತಾವ ಯಾವ್ದಿಲ್ಲ, ಮತ್ತೆ ಫ್ರೂಟ್ ಮಾರ್ಕೆಟ್ ಕಳಿಸೋವರಿಗೆ ಅವ್ರು ಕೂಡ ಟಚ್ ಅಲ್ಲಿ ಇರ್ತೀವಿ ಸರ್ ನಾವು. ಆ ರೀತಿ ಟಚ್ ಅಲ್ಲಿ ಇದ್ದು ಅವ್ರಿಗೆ ರೈತರಿಗೆ ನಮ್ಮಲ್ಲಿ ಯಾವ ರೀತಿ ಸಸಿ ಓದಿದಾರೆ ಅವ್ರಿಗೆ ಲಾಭ ಆಗೋವರಿಗೆ ನಾವು ಬಿಡಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಲಾಭ ಆಗಬೇಕು. ಲಾಸ್ ಆದ್ರಂದ್ರೆ ನಮಗೂ ಲಾಸು, ಮತ್ತೆ ಅವ್ರಿಗೆ ಡಬಲ್ ಲಾಸ್ ಆಗ್ತದೆ. ಯಾಕಂದ್ರೆ ಮೂರ್ನಾಲ್ಕು ವರ್ಷ ಬೆಳೆಸಿ ಅವ್ರು ಲಾಸ್ ಆಗ್ಬೇಕಂದ್ರೆ ಅದು ಅಷ್ಟೇ ಈಸಿ ಇರಂಗಿಲ್ಲ ಸರ್. ಯಾಕಂದ್ರೆ ಸದ್ಯ ನಾವು ನ್ಯಾಷನಲ್ ಹಾರ್ಟಿಕಲ್ ಸ್ಟಾರ್ಟಿಂಗ್ ಅಲ್ಲಿ ಪ್ರಥಮ ಬಾರಿಗೆ ಸ್ವಲ್ಪ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ವಿ, ಅದಾದ ನಂತರ ನರ್ಸರಿ ದೊಡ್ಡದು ಮಾಡಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡಿದ್ವಿ, ನ್ಯಾಷನಲ್ ಹಾರ್ಟಿಕಲ್ಚರ್ ಇಂದ ಸಬ್ಸಿಡಿ ಇದೆ, 40% ಜನರಲ್ ಅವರಿಗೆ 40% ಸಬ್ಸಿಡಿ ಇದೆ, ಅಂದ್ರೆ 40 ಲಕ್ಷ ಸಬ್ಸಿಡಿ ಇದೆ 1 ಕೋಟಿ ರೂಪಾಯಿಗೆ. ಅದರಲ್ಲಿ ಎಲ್ಲಾ ಪ್ರಾಜೆಕ್ಟ್ ಬರ್ತದೆ, ಎಲ್ಲ ನಾವು ಮಾಡ್ಕೋಬೇಕಾಗ್ತದೆ. ನಮಗೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಇಂದ ನಮಗೆ ಲೋನ್ ಸಹಾಯವನ್ನ ಕೊಟ್ಟರು, ನಮಗೆ ಅದು ಕೂಡ ಅನುಕೂಲ ಆಯಿತು. ಬೆಳ್ಳುಬಿ ಬ್ರಾಂಚ್ ದೇವರು ಅಲ್ಲಿ ಲೋನ್ ಅನ್ನು ಕೊಟ್ಟರಿಂದ ಸಾಕಷ್ಟು ಅನುಕೂಲ ಕೂಡ ಆಗ್ತದೆ. ಈ ವರ್ಷ ನಾವು ಸಬ್ಸಿಡಿಯನ್ನ ತಗೊಂಡು ಈ ವರ್ಷ ಅದು ಪಾಲಿ ಹೌಸ್ ಕೂಡ ಸ್ಟಾರ್ಟ್ ಮಾಡ್ತಿದೀವಿ ಸರ್. ಈಗ ನೀವೇನು ಈ ತಳಿಗಳ ಒಂದು ಸಯನ್ಗಳೇನಿರ್ತಾವ ಅದನ್ನ ಕಸಿ ಕಟ್ಟಿ ಒಳ್ಳೆ ಗುಣಮಟ್ಟದ ಸಸಿಗಳನ್ನ ರೈತರಿಗೆ ನೀಡುವಂತಹ ಒಂದು ಕಾಯಕದೊಳಗೆ ತೊಡಗಿದ್ದೀರಿ. ಈ ಮದರ್ ಪ್ಲಾಂಟ್ಸ್ ಏನಿರ್ತಾವಲ್ಲ ಇವುಗಳನ್ನ ತಾವು ಎಲ್ಲಿಂದ ತಗೊಂಡ್ ಬಂದ್ರಿ? ವಿಶೇಷವಾಗಿ ಈಗ ಹೇಳಬೇಕು ಅಂತಂದ್ರೆ ನಮ್ಮ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ, ಅಂತಹ ಒಂದು ಸಂಸ್ಥೆಗಳಿಂದ ನೀವು ಅಲ್ಲಿ ಹೋದ್ರಪ್ಪ ಅಂತಂದ್ರೆ ಒಳ್ಳೆ ವೆರೈಟಿ ನಿಮಗೆ ಸಿಗ್ತಾವ, ಅಂದ್ರೆ ನಿಜವಾದಂತಹ ಒಂದು ವೆರೈಟಿ ನಿಮಗೆ ಸಿಗ್ತಾವ, ತಳಿಗಳು ಸಿಗ್ತಾವ. ಆಮೇಲೆ ಬೆಂಗಳೂರಿನೊಳಗೆ ಹೆಸರುಘಟ್ಟದೊಳಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅನ್ನುವಂಥದ್ದಿದೆ, ಇಂತಹ ಸಂಸ್ಥೆಗಳಿಗೆ ಏನಾದರೂ ತಾವು ಸಂಪರ್ಕ ಮಾಡಿ ಒಳ್ಳೆ ಗುಣಮಟ್ಟದ ಒಳ್ಳೆ ನಿಜವಾದಂತಹ ಒಂದು ತಳಿಗಳನ್ನು ಸಂಗ್ರಹ ಮಾಡೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡಿರಿ? ಹೌದು ಸರ್, ನಿಜ. ಯಾಕಂದ್ರೆ ನಾವು ಮದರ್ ಪ್ಲಾಂಟ್ ಮಾಡ್ತೀವಿ ಅಂದ್ರೆ ಅಷ್ಟೇ ಗುಣಮಟ್ಟದ ಸಸಿಗಳನ್ನ ನಾವು ಪ್ಲಾಂಟೇಶನ್ ಮಾಡಬೇಕಾಗ್ತದೆ. ನೀವು ಹೇಳಿದ ಮಾರ್ ಸತ್ಯ, ಯಾಕಂದ್ರೆ ನಾವು ಎಲ್ಲೋ ಬೇರೆ ನರ್ಸರಿ ತಂದು ನಾವು ಮದರ್ ಪ್ಲಾಂಟ್ ಮಾಡಿದ್ವಿ ಅಂದ್ರೆ ಅದೇನಾಗ್ತದೆ, ನಾವು ಕಸಿ ಕಟ್ಟಿ ಮಾರ್ಬೇಕಂದ್ರೆ ಅಂದ್ರೆ ಗ್ರಾಫ್ಟ್ ಮಾಡಿ ಮಾರ್ಬೇಕಂದ್ರೆ ಅಲ್ಲಿ ನಾವು ಮೋಸ ಹೋಗ್ತೀವಿ. ಹಂಗಾಗಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನಾವು ಗುಣಮಟ್ಟದ ಸಸಿಗಳನ್ನ ತರಬೇಕಾಗ್ತದೆ. ನಾವು ಕೂಡ ಅದೇ ರೀತಿಯಾಗಿ ಬಾಗಲಕೋಟೆ ತೋಟಗಾರಿಕೆ ಯೂನಿವರ್ಸಿಟಿಯಲ್ಲೂ ಕೂಡ ಕೆಲವೊಂದಿಷ್ಟು ಪೇರು ಅಂತ ಹೊರೈಟಿಗಳನ್ನ ಹಣ್ಣಿನ ಹೊರೈಟಿಗಳನ್ನ ಅಲ್ಲಿ ಕೂಡ ತಗೊಂಡಿದ್ವಿ. ಮತ್ತೆ ಶಿವಮೊಗ್ಗ ಅಲ್ಲಿ ಯೂನಿವರ್ಸಿಟಿ ಇದೆ, ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಅಲ್ಲಿ ಕೂಡ ನಾವು ಸಸಿಗಳನ್ನ ತಗೊಂಡ್ ಬಂದಿದ್ದೀವಿ. ಎಲ್ಲಿ ಮೇಜರ್ ಆಗಿ ರಿಜಿಸ್ಟರ್ ನರ್ಸರಿಗಳಿದೆ ಅಂದ್ರೆ ಒಂದು ಪೇಟೆಂಟ್ ನರ್ಸರಿಗಳಿದೆ, ಆ ನರ್ಸರಿಗಳಲ್ಲಿ ಸಸಿಗಳನ್ನ ತೆಗೆದುಕೊಂಡು ಬಂದು ಪ್ಲಾಂಟೇಶನ್ ಮಾಡಿ ಈಗ ಸಯಾನ್ಗಳನ್ನ ತಗೊಂಡು ಗ್ರಾಪ್ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ಗುಣಮಟ್ಟದ ಸಸಿಗೆ ಬಹಳ ವ್ಯಾಲ್ಯೂ ಐತಿ ಸರ್. ಮತ್ತೆ ಇನ್ನೊಂದು, ನಮ್ಮ ರೈತರಿಗೆ ಹಾರ್ಟಿಕಲ್ಚರ್ ಕ್ರಾಪ್ಗಳಿಂದ ಬಹಳಷ್ಟು ಲಾಭಗಳಾದವು, ಆದ್ರೆ ಇದನ್ನ ಯಾರು ತಗೊಳ್ತಾ ಇಲ್ಲ. ಜೋಳ ಇದನ್ನೆಲ್ಲ ಹೋಗ್ತಿದೀವಿ ರೈಟ್. ಈ ಸದ್ಯ ನಮಗೆ ನೀರ್ ಬಂದಿದೆ ಸರ್, ನೀರ್ ಬಂದ ಕಾರಣ ಏನಂತದೆ ಈ ಬಿಜಾಪುರ ಬಾಗಲಕೋಟೆ ಬೆಲ್ಟ್ ಅಥವಾ ಕುಲೂರ್ ಬೆಲ್ಟ್ ಆಗ್ಲಿ, ನೀರ್ ಬಂದ ಕಾರಣ ಈ ಹಾರ್ಟಿಕಲ್ಚರ್ ಕ್ರಾಪ್ ಗೆ ಬಹಳ ಸೂಟೇಬಲ್ ಅದ. ಮತ್ತೆ ಇವು ಸೀತಾಫಲ ಇವೆಲ್ಲ ಯಾವ ರೀತಿ ಇದೆ ಅಂದ್ರೆ ಸರ್, ಬೆಳೆ ನೀವು ಬೇಸಿಗೆಯಲ್ಲಿ ನೀರೇನೆ ಬೇಡ, ಬೈ ಚಾನ್ಸ್ ನೀರ್ ಇರಲಿಲ್ಲ ಅಂದ್ರೂ ಸಹಿತ, ಯಾಕಂದ್ರೆ ಸಾಕಷ್ಟು ಜನ ಈಗ ಎರೆ ನೆಲ ಇರ್ತಾವ ಅಲ್ಲೆಲ್ಲ ನೀರೇ ಇರಂಗಿಲ್ಲ, ಮಳೆಗಾಲ ನೀರ್ ಇರ್ತದ, ಬ್ಯಾಸಿಗೆ ನೀರ್ ಬಂದಾಗಿಬಿಡ್ತದ. ಅಂತವ್ರಿಗೆ ಹೆಂಗದ ಅಂದ್ರೆ ಸೀತಾಫಲ ಸರ್ ಬಹಳ ಬೆಸ್ಟ್, ಯಾಕಂದ್ರೆ ಜನವರಿಯಿಂದ ಜೂನ್ ತನಕ ನೀರ ಅವಶ್ಯಕತೆ ಇಲ್ಲ ಸರ್ ಅದಕ್ಕೆ. ಅಂದ್ರೆ ಪ್ಲಾಂಟ್ ಅನ್ನು ನಾವು ಸ್ಟ್ರೆಸ್ ಮಾಡ್ಬೇಕಾಗ್ತದ್ರೆ ಒತ್ತಡಕ್ಕೆ ಒಳಗಾಗಿಸಿ ಅಂದ್ರೆ ಅದಾದ್ಮೇಲೆ ಹಣ್ಣೆಲೆಯಾಗಿ ಉದುರುತ್ತದ, ಅದಾದ್ಮೇಲೆ ಫ್ರೂಟ್ ಬರ್ತದ, ಫ್ರೂಟ್ ಹಿಡಿತದ. ಹಂಗಾಗಿ ಈ ನೀರ್ ಕಡಿಮೆ ಹಿಡಿಯುವಂತ ಬೆಳೆಗಳನ್ನ ಕೂಡ, ಅಂದ್ರೆ ಒಂದೊಂದು ಬೆಳೆಗಳ ಮೇಂಟೆನೆನ್ಸ್ ಜಾಸ್ತಿ ಇದ್ದ ಬೆಳೆಗಳ ದ್ರಾಕ್ಷಿ ದಾಳಿಂಬೆ ಇವೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಸರ್. ಇವು ನೇರಳೆ ಆಗ್ಲಿ ನಾವು ಸೀತಾಫಲ ಆಗ್ಲಿ ಇವೆಲ್ಲ ಹೆಂಗದ ಸರ್ ಕ್ರಾಪು, ಬಹಳಷ್ಟು ಅನುಕೂಲ ಅದ, ನೀರನ್ನು ಕಡಿಮೆ ಅದ, ಮೇಂಟೆನೆನ್ಸ್ ಕಡಿಮೆ ಅದ, ಲಾಭನೂ ದ್ವಿಗುಣ ಐತಿ ಸರ್ ರೈತರಿಗೆ. ಇವನ್ನೆಲ್ಲ ಬೆಳೆಗಳನ್ನ ನಾವು ರೈತರಿಗೆ ಹೇಳ್ತಿದೀವಿ, ಈ ರೀತಿ ಮಾಡ್ರಿ ಈ ರೀತಿ ಮಾಡ್ರಿ ಅಂದ್ರೆ ಸಾಕಷ್ಟು ಜನ ನಮ್ಮಲ್ಲಿಂದ ಹೋದ ರೈತರು ಲಾಭ ತಗೊಂಡು ಹೊಳೆ ನಮಗೆ ಫೋನ್ ಹಚ್ಚೇಳ್ತಾರೆ ಸರ್. ನಿಜ ಸರ್, ನೀವು ಹೇಳಿದ್ದು ನಾವೆಲ್ಲ ಈ ತೊಗರಿ ಅದು ಇದು ಬೆಳ್ಕೊಂಡು ಹೋಗ್ತಿದ್ವಿ, ಅಂದ್ರೆ ನೀವು ಹೇಳಿದ ತಕ್ಷಣ ಸೀತಾಫಲ ಮಾಡಿದ್ವಿ, ಸದ್ಯ ಲಾಭ ಬರ್ತಾ ಇದೆ, 3-4 ಲಕ್ಷ ಎಕರೆಗೆ ಲಾಭ ಬರ್ತಾ ಇದೆ ಅಂತೇಳಿ ಸಾಕಷ್ಟು ಜನ ರೈತರು ನಮ್ಮಲ್ಲಿ ಬಂದು ವಾಪಸ್ಸು ಒಳ್ಳೆ ಒಪಿನಿಯನ್ ಹೇಳಿ ಹೋಗಿದ್ದಾರೆ ಸರ್. ಈಗ ತಾವು ಹೇಳಿದ್ರಿ 30-40 ಬಗೆಯ ಹಣ್ಣಿನ ಸಸಿಗಳು ಲಭ್ಯ ಇದ್ದಾವ ಅಂತೇಳಿ, ಎಷ್ಟು ಸಂಖ್ಯೆಯ ಸಸಿಗಳು ನಿಮಗೆ ಬೇರೆ ಬೇರೆ ವೆರೈಟಿ ಒಳಗೆ ಲಭ್ಯ, ಬೇರೆ ಬೇರೆ ಬಗೆಯ ಹಣ್ಣುಗಳ ಸಸಿಗಳು ಲಭ್ಯ ಅದಾವ, ಮತ್ತೆ ಯಾವ್ಯಾವದಕ್ಕೆ ನಮ್ಮ ರೈತರು ಹೆಚ್ಚಿಗೆ ಡಿಮ್ಯಾಂಡ್ ಕೊಡ್ತಾ ಇದಾರೆ, ಹೆಚ್ಚಿಗೆ ಬೇಡಿಕೆ ಇರುವಂತಹ ಸಸಿಗಳು ಯಾವ್ಯಾವ ಅದಾವ? ಸರ್ ನಮ್ಮಲ್ಲಿ ಪೇರು ಐತ್ ಸರ್, ಪೇರು ಅಲ್ಲಿ 7 ವೆರೈಟಿ ಅದ. ಒಂದು ತೈವಾನ್ ವೈಟು, ತೈವಾನ್ ಪಿಂಕು, ಅಲಾಬಸ್ ಸಪ್ಪೆದ, L49 ಮತ್ತೆ VNR ಅಂತೇಳಿ ಸಾಕಷ್ಟು ವೆರೈಟಿಗಳದಾವ. ಅವ್ರಿಗೆ ರೈತರಿಗೆ ಕೂಡ ಪ್ರಥಮ ಬಾರಿಗೆ ಗೈಡ್ಲೈನ್ಸ್ ಮಾಡ್ತೀವಿ ಸರ್, ಯಾಕಂದ್ರೆ ಲೋಕಲ್ ಮಾರ್ಕೆಟ್ಗೆ ಬೇರೆ ಹೋಗ್ತದ ಹಣ್ಣು, ಮತ್ತೆ ಇಂಥ ಮೆಟ್ರೋ ಸಿಟಿ ಬೆಂಗಳೂರು ಅಂತ ಸಿಟಿಗಳಲ್ಲೇ ಬೇರೆ ಹೋಗ್ತದ ಹಣ್ಣು. ಯಾಕೆ ಹೋಗ್ತದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಹಣ್ಣುಗಳನ್ನ ಕೇಳ್ತಾರೆ ಸರ್, ಪೇರು ಆಗ್ಲಿ ಸಣ್ಣ ಹಣ್ಣುಗಳನ್ನ ಕೇಳ್ತಾರ. ಬೆಂಗಳೂರು ಅಂತ ಸಿಟಿಗಳಲ್ಲಿ ಕ್ವಾಲಿಟಿ ಕೇಳ್ತಾರ, ನೀವು ದುಡ್ಡು ಎಷ್ಟೇ ಆಗಲಿ ಕ್ವಾಲಿಟಿ ಇರಬೇಕಂತ ಹೇಳ್ತಾರ. ಹಾಗಾಗಿ ಅವ್ರು ನಾವು ರೈತರನ್ನ ಮೊದಲು ಕೇಳ್ತೀವಿ ಯಾವ ಪ್ಲಾಂಟೇಷನ್ ಮಾಡ್ಬೇಕಂತಿಂತಿದ್ರಿ, ಅಂದ್ರೆ ಇಲ್ಲಿ ಲೋಕಲ್ ಮಾರ್ಕೆಟ್ ಮಾಡೋಕೆ ಅನ್ನೋ ಉದ್ದೇಶ ಅದ, ಅಥವಾ ನಿಮ್ಗೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ಅದ, ಅಥವಾ ನಿಮ್ಮ ಮೆಟ್ರೋ ಸಿಟಿ ಅಂತ ಸಿಟಿಗಳಿಗೆ ಕಳಿಸಬೇಕು ಅನ್ನೋ ಉದ್ದೇಶ ಅದ. ಅವ್ರಿಗೆ ಕೇಳ್ಕೊಂಡು ನೆಕ್ಸ್ಟ್ ಅವ್ರಿಗೆ ಯಾವ ಬೆಳೆ ಮಾಡಿದ್ರೆ ಸೂಕ್ತ ಆಗ್ತದ ಅಂತ ಹೇಳಿ ಕೇಳ್ತೀವಿ ಸರ್. ಪೇರು ಅಲ್ಲಿ 7-8 ವೆರೈಟಿ ಐತಿ ಸರ್, ಸೀತಾಫಲದಲ್ಲಿ 2 ವೆರೈಟಿ ಅದ, NMK ಗೋಲ್ಡ್ ಅದ, ಮತ್ತೆ ಇನ್ನೊಂದು ಅರ್ಕಾಸನ ಅಂತೇಳಿ ಅದ, ಇನ್ನೊಂದು ಬಾಲಾನಗರ ಅಂತೇಳಿ 3 ವೆರೈಟಿಗಳ ಇದಾವ ಸರ್ ಈ ಸದ್ಯಕ್ಕೆ. ಮತ್ತೆ ಹುಣಸೆಯಲ್ಲಿ ಸ್ವೀಟ್ ಹುಣಸೆ ಅದ, PKM1 ಅದ, ನುಗ್ಗೆ ಮಾಡ್ತಿದ್ದೀವಿ, ನುಗ್ಗೆಯಲ್ಲಿ ಒಡಿಸಾ ನುಗ್ಗೆ ಅದ, ಮತ್ತೆ ಅದೇ ರೀತಿ ಅಂಜೂರ, ಪೂನಾ ಅಂಜೂರ ಅದ, ಬಳ್ಳಾರಿ ಅಂಜೂರ ಅದ, ಮತ್ತೆ ದಾಳಂಬರಿಯಲ್ಲಿ ಕೇಸರು, ಕೇಸರ್ ಭಗವ ಮತ್ತೆ ಸೂಪರ್ ಭಗವ, ಅದೇ ರೀತಿ ದ್ರಾಕ್ಷಿಯಲ್ಲಿ ಥಾಮ್ಸನ್ನು, ಮಾಣಿಕ್ ಚಮನ್ನು, ಸೋನಾಕ, ಈ ರೀತಿ ವೆರೈಟಿಗಳನ್ನ ಇಟ್ಟಿದೀವಿ ಸರ್. ಇವೆಲ್ಲ ಮೇಜರ್ ಕ್ರಾಪ್ ಏನಾಯ್ತು ಸರ್, ಎಲ್ಲಾ ತರ ವೆರೈಟಿ ಒಂದು 3-4 ವೆರೈಟಿಗಳನ್ನ ಇಟ್ಟಿದೀವಿ ಸರ್. ಉಳಿದಿದ್ದೆಲ್ಲ ಯಾವ ರೀತಿ ಮಾವು ಇದೆ ಸರ್, ಮಾವಲ್ಲಿ ಏನು ಕೇಸರು, ಆಪುಸು, ಬೆನಿಸ್ ಇದೆ ಸರ್, ಮಲ್ಲಿಕಾಯಿ ಇದೆ ಸರ್, ಈ ರೀತಿ 4-5 ವೆರೈಟಿಗಳನ್ನ ಮಾವುಗಳನ್ನ ಕೂಡ ನಾವು ಪ್ಲಾಂಟೇಷನ್ ಮಾಡಿದೀವಿ ಸರ್. ನಾವು ಹೆಚ್ಚು ಕಡಿಮೆ ಉತ್ತೇಜನ ಯಾವ್ದಕ್ಕೆ ಮಾಡ್ತಿದ್ದೀವಿ ಅಂದ್ರೆ, ಈಗ ಹೈ ಡೆನ್ಸಿಟಿ ಪ್ಲಾಂಟೇಷನ್ ಕೂಡ ರೈತರಿಗೆ ನಾವು ಉತ್ತೇಜನ ಮಾಡ್ತಿದ್ದೀವಿ, ಯಾಕಂದ್ರೆ ಕಡಿಮೆ ಪ್ರದೇಶದಲ್ಲಿ ಹೆಚ್ಚಿನ ಲಾಭಗಳನ್ನ ರೈತರು ತಗೊಳ್ಳಿ ಅನ್ನೋ ಉದ್ದೇಶದಿಂದ ಮಾವು ಕೂಡ ಕೆಲವೊಂದು ಜನ ನಾವು ಕೊಟ್ಟ ರೈತರಿಗೆ ಸದ್ಯ ಈ 3ನೇ ವರ್ಷ ರನ್ನಿಂಗ್ ಐತಂದ್ರು 2-3 ಲಕ್ಷ ಆದಾಯ ತಗೋತಿದ್ದಾರೆ ಮಾವಿಂದ ಹೈ ಡೆನ್ಸಿಟಿ ಮಾಡೋದ್ರಿಂದ. ಹಾಗಾಗಿ ಹೈ ಡೆನ್ಸಿಟಿ ಕಡೆ ರೈತರಿಗೆ ಬಹಳ ಒತ್ತು ಕೊಡಬೇಕಾಗ್ಯದ, ಅದಕ್ಕೂ ಕೂಡ ನಾವು ರೈತರಿಗೆ ಹೇಳ್ತಾ ಇದೀವಿ ಹೈ ಡೆನ್ಸಿಟಿ ಕಡೆನೆ ಹೋಗ್ರಿ ಅನ್ನೋ ಉದ್ದೇಶದಿಂದ ಹೇಳ್ತಿದ್ದೀವಿ ಸರ್. ಈಗ ಹೊಸದಾಗಿ ರೈತರು ಬರ್ತಾರೆ ನಿಮ್ ಕಡೆ, ಯಾವ್ದೋ ಒಂದು ನೀವೇನ್ ಮಾಡಿರಿ ಅದೇ ತರ ನರ್ಸರಿ ಮಾಡ್ಬೇಕಂತೀವಿ ಅಥವಾ ಹಣ್ಣಿನ ಗಿಡಗಳನ್ನು ಬೆಳಿಬೇಕು ಅನ್ನುವಂತಹ ಒಂದು ವಿಚಾರ ಅವರದ್ದು ಇರ್ತದೆ, ಅಂತ ಸಂದರ್ಭದೊಳಗೆ ಯಾವ ರೀತಿ ಅವರಿಗೆ ಪ್ಲಾನ್ ಮಾಡಬೇಕು, ಯಾವ ಗಿಡಗಳನ್ನು ಹಚ್ಚಬೇಕು, ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಇದ್ರ ಬಗ್ಗೆ ಏನಾದರೂ ಅವರಿಗೆ ಮಾಹಿತಿ ಕೊಡೋದಾಗ್ಲಿ, ಅದರ ನಂತರ ಗೈಡ್ ಮಾಡೋದಾಗ್ಲಿ ತಾವು ಮಾಡ್ತಾ ಇದ್ರಿ? ನಿಜ ಸರ್, ಯಾಕಂದ್ರೆ ಸ್ಟಾರ್ಟಿಂಗ್ ಪ್ಲಾಂಟೇಷನ್ ಓದ್ ಹಂಗ ಹಚ್ಚಿದ್ರೆ ಬರಂಗಿಲ್ಲ ಸರ್. ನಾವು ಕೇಳ್ತೀವಿ ಸರ್, ಕೆಲವೊಂದಿಷ್ಟು ಜನ ಹೆಂಗ್ ಬರ್ತಾರಂದ್ರೆ ಸರ್, ನಮ್ಮಲ್ಲಿ ಜಾಬ್ ಮಾಡೋರು ಬರ್ತಾರೆ, ಅವರು ಮೇಂಟೆನೆನ್ಸ್ ಇರಬಾರ್ದು ಅವರಿಗೆ, ಯಾಕಂದ್ರೆ ಲೇಬರ್ ಮ್ಯಾಗ ಮೇಂಟೆನೆನ್ಸ್ ಮಾಡ್ತಿರ್ತಾರೆ, ಅವ್ರಿಗೆ ಕಷ್ಟ ಆಗ್ತದೆ ಸರ್ ಮೇಂಟೆನೆನ್ಸ್. ಅಂತ ಕ್ರಾಪ್ ಗಳನ್ನ ನಾವು ಬೇಡ ಅಂತ ಹೇಳ್ತೀವಿ. ಕೆಲವೊಂದಿಷ್ಟು ಜನ ಜಾಬ್ ಮಾಡೋರು ಬಂದು ನಾ ದ್ರಾಕ್ಷಿ ಹಚ್ತೀನಿ ಅಂತ ಹೇಳ್ತಾರೆ, ಬೇಡ್ರಿ ದ್ರಾಕ್ಷಿ ಹಚ್ಚಬೇಡ್ರಿ, ಯಾಕಂದ್ರೆ ಮೇಂಟೆನೆನ್ಸ್ ಜಾಸ್ತಿ ಇರ್ತದೆ ಸರ್. ಹಂಗಾಗಿ ನಾವು ಅವರಿಗೆ ಮೇಜರ್ ಇವ್ಯಾವ ಲೋ ಮೇಂಟೆನೆನ್ಸ್ ಕ್ರಾಪ್ ಯಾವಾಗಿರ್ತಾವೆ, ಸೀತಾಪ್ ಆಗಲಿ, ಪೇರು ಆಗಲಿ, ಅಂಜೂರ ಆಗಲಿ, ಇಂಥವೆಲ್ಲ ಲೋ ಮೇಂಟೆನೆನ್ಸ್ ಕ್ರಾಪ್ ಗಳನ್ನ ನಾವು ಗೈಡ್ ಮಾಡ್ತೀವಿ ಸರ್. ಪ್ಲಾಂಟೇಷನ್ ಮಾಡುವಾಗ ಅವ್ರಿಗೆ ಕೂಡ ಹೇಳ್ತೀವಿ ಸರ್, ಅವ್ರ ಮಣ್ಣ ಸಾಯಿಲ್ ಟೆಸ್ಟ್ ಮಾಡ್ಸ್ಕೊಂಡ್ ಬರಕ್ ಹೇಳ್ತೀವಿ ಯೂನಿವರ್ಸಿಟಿ ಹೋಗಿ, ಸಾಯಿಲ್ ಟೆಸ್ಟ್ ಮಾಡ್ಸ್ಕೊಂಡ್ ಬಂದ್ಮೇಲೆ ಆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ನೋಡಿನೂ ಕೂಡ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಮತ್ತೆ ಅದೇ ರೀತಿ ನಾವು ರೈತರು ಬಾ ಅಂದ್ರೆ ಅವ್ರ ತೋಟಗಳಿಗೆ ವಿಸಿಟ್ ಮಾಡಿ ಕೂಡ ಅವ್ರನ್ನ ಲ್ಯಾಂಡ್ ನೋಡಿ ಯಾವ ರೀತಿ ಮಾಡಬೇಕು, ಡ್ರಿಪ್ ಯಾವ ರೀತಿ ಮಾಡಬೇಕು, ಅದೆಲ್ಲ ಟೋಟಲ್ ಆಗಿ ಪ್ಲಾಂಟೇಷನ್ ಹಿಡಿದು ಡ್ರಿಪ್ಪಿಂಗ್ ಮತ್ತೆ ಕಾಯಿ ಕಟಿಂಗ್ ಯಾವ ರೀತಿ ಮಾಡಬೇಕು, ಅದೇ ರೀತಿಯಾಗಿ ಮಾರ್ಕೆಟ್ ಒಯ್ಯೋವರೆಗೆ ಕೂಡ ಅವರಿಗೆಲ್ಲ ಗೈಡ್ಲೈನ್ಸ್ ಮಾಡ್ತೀವಿ ಸರ್. ಯಾಕಂದ್ರೆ ರೈತರಿಗೆ ಹೊಸ ಬೆಳೆಯನ್ನು ಮಾಡಿದಾಗ ಅನುಭವ ಬಹಳ ಕಡಿಮೆ ಇರ್ತದೆ ಸರ್. ನಾವು ಗೈಡ್ಲೈನ್ಸ್ ಮಾಡಲಿಲ್ಲ ಅಂದ್ರೆ ಸಸಿ ಕೊಟ್ಟ ನಂತರ ಅವರು ಸಸಿ ನಾಟಿ ಮಾಡಿ ಫೇಲ್ ಆದ್ರಂದ್ರೆ ಅದು ನಮಗೆ ರಾಂಗ್ ಗೈಡ್ಲೈನ್ಸ್ ಹೋದಂಗೆ ಆಗ್ತದೆ ಸರ್. ಹಾಗಾಗಿ ನಾವು ಏನ್ ಮಾಡ್ತೀವಿ, ಸ್ಟಾರ್ಟಿಂಗ್ ಪ್ಲಾಂಟೇಷನ್ ಹಿಡಿದು ರೈತರು ನಮ್ಮಲ್ಲಿ ಟಚ್ ಅದಾರ ಸರ್. ಯಾಕಂದ್ರೆ ಈಗ ಸಾಕಷ್ಟು ಅಂತರ್ಜಲ ನಾವು ಮುಂದುವರೆದ ನಾವೆಲ್ಲ ವಾಟ್ಸ್ಆಪ್ ಗ್ರೂಪ್ಗಳನ್ನ ಮಾಡಿದ್ದೀವಿ. ಆ ಗ್ರೂಪ್ಗಳನ್ನ ಮಾಡಿ ಏನ್ ಮಾಡ್ತಿದ್ದೀವಿ, ರೈತರೆಲ್ಲ ಅದಕ್ಕೆ ನಮ್ಗೆ ಹಿಂಗೆ ಡಿಸೀಸ್ ಬಂದ್ರೆ ಆ ಗ್ರೂಪ್ ಅಲ್ಲಿ ಹಾಕ್ತಾರೆ, ನಾವು ಇಮಿಡಿಯೇಟ್ಲಿ ಅವರಿಗೆ ಯಾವ ಡಿಸೀಸ್ ಬಂದದ ಏನ್ ಬಂದದ ಅಂತ ಹೇಳಿ ಇಮಿಡಿಯೇಟ್ಲಿ ನಾವು ಅವರಿಗೆ ರೈತರಿಗೆ ತಿಳಿಸ್ತೀವಿ ಸರ್. ಅದೇ ರೀತಿ ಸಾಕಷ್ಟು ಜನ ನಮ್ಮಲ್ಲಿ ಓದು ಹಣ್ಣುಗಳನ್ನ ಮಾರಿದವ್ರ ರೈತರು ಸಾಕಷ್ಟು ಜನ ಇದ್ದಾರೆ ಸರ್, ಲಾಭನೂ ಆಗ್ಯದ. ಹಂಗಾಗಿ ರೈತರು ನಮ್ಮಲ್ಲಿಂದ ಓದ ರೈತರು ಬಹಳಷ್ಟು ಖುಷಿಯಾಗಿದ್ದಾರೆ ಸರ್. ಈಗ ರೈತರು ಅಡ್ವಾನ್ಸ್ ಆಗಿ ನಿಮಗೆ ಇಷ್ಟು ಸಸಿ ಬೇಕು ಅಂತ ಹೇಳಿ ಆರ್ಡರ್ ಕೊಡಬೇಕು ಅಥವಾ ನಿಮ್ಮಲ್ಲಿ ಯಾವತ್ತು ಸಿಗ್ತಾವೆ, ಯಾರು ಬಂದರೂ ನೀವು ಅವ್ರಿಗೆ ಸಪ್ಲೈ ಮಾಡುವಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಅದನ್ನು ಹೆಂಗ ಸರ್? ಟೋಟಲ್ ಆಗಿ ಯಾವ ರೀತಿ ಇರ್ತದ ಅಂದ್ರೆ ಸರ್, ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡಿ ಹೇಳಿದಾಗ ಅವರಿಗೆ ರೇಟ್ ಕಡಿಮೆ ಮಾಡಿಕೊಡ್ತೀವಿ ಸರ್. ಒಂದಿಷ್ಟು ರೇಟ್ ಯಾಕೆ ಕಡಿಮೆ ಮಾಡ್ತೀವಿ ಅಂದ್ರೆ, ಬುಕ್ಕಿಂಗ್ ಮಾಡಿದಾಗ ಏನಾಗ್ತದ ಅವರಿಗೋಸ್ಕರ ಅಂತೇಳಿ ಸಸಿ ಮಾಡಿರ್ತೀವಲ್ಲ ಸರ್, ಹಂಗಾಗಿ ಏನ್ ಮಾಡಿರ್ತೀವಿ ಅವ್ರಿಗೆ ಒಂದು ರೀಸನೇಬಲ್ ರೇಟ್ ಆಗ್ತದೆ ಸರ್. ಮತ್ತೆ ಡೈರೆಕ್ಟ್ ಆಗಿ ಬಂದು ನಮಗೆ ಸಸಿ ಬೇಕು ಅಂದಾಗ ಸ್ವಲ್ಪ ರೇಟ್ ವೇರಿಯೇಷನ್ ಆಗ್ತಿರ್ತದೆ ಸರ್, 1 ರೂಪಾಯಿ 2 ರೂಪಾಯಿ ಅಂದ್ರೆ ಬುಕ್ಕಿಂಗ್ ಮಾಡಿದ್ರೆ 1-2 ರೂಪಾಯಿ ಕಡಿಮೆ ಆಗ್ತಿರ್ತದೆ ಸರ್. ಯಾಕಂದ್ರೆ ಅವ್ರಿಗೋಸ್ಕರ ನಾವು ಸಸಿ ಮಾಡಿ ಇದು ಮಾಡಿ ಅವ್ರಿಗೆ ಕೊಡಬೇಕಂತೇಳಿ ಮಾಡ್ತೀವಿ. ಈಗ ನಾವು ಎಕ್ಸ್ಟ್ರಾ ಮಾಡಿ ಏನ್ ಇಟ್ಟಿರ್ತೀವಿ ಇರ್ತದೆ ಸರ್, ಸಾಕಷ್ಟು ಸಸಿಗಳು ಒಂದು 5,000-10,000 ಗಟ್ಟಲೆ ನಾವು ಎಕ್ಸ್ಟ್ರಾ ಸಸಿಗಳನ್ನು ಕೂಡ ವರ್ಷ ಮಾಡ್ತೀವಿ ಸರ್. ಹೋದ ವರ್ಷ ನಾವು ಹೆಚ್ಚು ಕಡಿಮೆ ಒಂದು 5 ಲಕ್ಷ ಸಸಿವರೆಗೆ ಕೊಟ್ಟಿದ್ದೀವಿ ಸರ್. ಈ ವರ್ಷ ನಮ್ಮ ನಿರೀಕ್ಷೆ ಒಂದು ಹೆಚ್ಚು ಕಡಿಮೆ 15 ಲಕ್ಷದವರೆಗೆ ಸಸಿ ವಿತರಣೆ ಮಾಡಬೇಕು ಅನ್ನೋ ಉದ್ದೇಶನೂ ಕೂಡ ಇರುತ್ತೆ ಸರ್. ನೋಡ್ಬೇಕು ಸರ್ ಯಾವ ರೀತಿ, ಯಾಕಂದ್ರೆ ಈಗ 2-3 ವರ್ಷ ಕೊರೋನಾದಿಂದ ರೈತರು ಸಂಕಷ್ಟಕ್ಕೆ ಬಹಳ ಈಡಾಗಿರ್ ಸರ್. ಹಂಗಾಗಿ ಸಂಕಷ್ಟಕ್ಕೆ ಈಡಾದ ನಂತರ ರೈತರಿಗೆ ಎಲ್ಲಾ ಬೆಳೆಗಳಲ್ಲಿ ಲಾಸ್ ಆಗಿದೆ ಸರ್. ಬೆಳೆಯದ ಮಾಹಿತಿಯನ್ನ ಕೊಡ್ತೀವಿ ಸರ್. ಅಲ್ಲಿ ಹೋಗಿ ಬಂದ ನಂತರ ಅವ್ರು ಡೈವರ್ಟ್ ಆಗಿ ಯಾವ ಬೆಳೆ ಮಾಡಬೇಕು ಅನ್ನೋದನ್ನ ಅಲ್ಲೇ ನಿರ್ಧಾರ ಮಾಡಿ ಬಂದ್ಬಿಡ್ತಾರೆ ಸರ್. ಅವ್ರಿಗೆ ರೈತರಿಗೆ ತೋರಿಸ್ಬೇಕು ಸರ್ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು ಅಂತೇಳಿ. ನಾವು ಮದರ್ ಪ್ಲಾಂಟ್ ಅಲ್ಲಿ ಏನ್ ಮಾಡಿದೀವಿ, ಯಾಕಂದ್ರೆ ಸಾಕಷ್ಟು ನರ್ಸರಿಗಳಿದಾವ ತಂದು ಕೊಡ್ತಾರ. ರೈತರು ಯಾವ ರೀತಿ ಮಾಡಿದ್ರೆ ಲಾಭ ಆಗ್ತದ ಅನ್ನೋ ಅವ್ರಿಗೆ ತಿಳಿಸ್ಬೇಕು ಸರ್, ಯಾವ್ದು ಮಾಡಿದ್ರೆ ಲಾಭ ಆಗ್ತದ ಅಂತ. ಹಂಗಾಗಿ ನಾವು ಮದರ್ ಪ್ಲಾಂಟ್ ಮಾಡಿಕೊಂಡು ಎಲ್ಲಾ ಟೋಟಲ್ ಆಗಿ ರೈತರು ಬಂದ್ರೆ ಪೂರ್ತಿ ಸ್ಟಾರ್ಟಿಂಗ್ ಹಿಡಿದು ಮಾರ್ಕೆಟ್ ಅವರಿಗೆ ಏನ್ ಗೈಡ್ಲೈನ್ಸ್ ಬೇಕು ಎಲ್ಲ ಕೊಡ್ತೀವಿ ಸರ್. ಸಚಿನ್ ಅವರೇ, ಬಹಳ ದೊಡ್ಡ ಉದ್ಯಮವನ್ನ ತಾವು ಹಾಕೊಂಡಿದ್ದೀರಿ, ಮತ್ತೆ ನೀವು ಏನು ಯುವ ನಿಮ್ಮ ಟೈಮ್ ಇದೆ, ಇದೇ ಸಮಯದೊಳಗೆ ನೀವು ಒಂದು ದೊಡ್ಡ ಜವಾಬ್ದಾರಿಯನ್ನ ತಗೊಂಡಿದ್ದೀರಿ, ರೈತರಿಗೆ ಒಂದು ಒಳ್ಳೆ ಸೇವೆಯನ್ನ ಕೊಡ್ತಾ ಇದ್ದೀರಿ. ಈಗೇನು ನಿಮ್ಮದ ನರ್ಸರಿ ಅದ, ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕಾಗ್ತದ? 24 ತಾಸು ಕೂಡ ಬಹುಶಃ ಇದಕ್ಕೆ ಕಡಿಮೆ ಬೀಳ್ತದ, ಅದನ್ನ ನೀವು ಕಣ್ಣ ಕಣ್ಣಿಟ್ಟು ನೋಡಬೇಕಾಗ್ತದ, ಬಹಳ ಎಚ್ಚರಿಕೆ ವಹಿಸಬೇಕಾಗ್ತದ, ಕಾಳಜಿ ವಹಿಸಬೇಕಾಗ್ತದ. ನೀರಾವರಿ ಇರಬಹುದು, ಸ್ಪ್ರೇಯಿಂಗ್ ಇರಬಹುದು, ಅಥವಾ ಬೇರೆ ಬೇರೆ ಚಟುವಟಿಕೆಗಳೇನು ನಾವು ಮಾಡಬೇಕಾಗ್ತದ, ಅದನ್ನ ಕಾಲಕಾಲಕ್ಕೆ ನಾವು ಮಾಡಲೇಬೇಕು. ಇದುವರೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಹೈಟೆಕ್ ನರ್ಸರಿ ಈ ವಿಷಯವಾಗಿ ಕುಬಕಡ್ಡಿ ಗ್ರಾಮದ ಸಚಿನ್ ಬಾಲಗೊಂಡ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ, ಅವ್ರಿಗೆ ಟಿವಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನ್ ಟಿವಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? ಟಿಬಿ ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. ಟಿಬಿ ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳೋಣ ಮತ್ತೊಮ್ಮೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು ಕೇವಲ 10%. ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯಮೇಘ ಸಂದೇಶ ಮರುಪ್ರಸಾರವಾಯಿತು. ಈಗ ಒಂದು ವಾಣಿಜ್ಯ ಪ್ರಕಟಣೆ. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೆ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿ ಡಾಕ್ಟ್ರೆ? ಹ್ಮ್, ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ ಗುಣವಾಗ್ತಾಳೆ. ನನ್ನ ಹಾಗೆ ನಿಮ್ ಮಗಳು ಓದಿ ಡಾಕ್ಟರ್ ಆಗ್ಬೋದು. ಹಂಗಾದ್ರೆ ನಾನೇ ಜವಾಬ್ದಾರಿ ತಗೊಂಡು ದಿನ ಮಾತ್ರೆ ಕೊಡಿಸ್ತೀನಿ. ಟಿಬಿ ರೋಗ ವಾಸಿ ಆದ್ರೆ ಸಾಕಪ್ಪ. ಟಿಬಿ ಶಾಪಗ್ರಸ್ತ ರೋಗವಲ್ಲ, ಕ್ರಮಬದ್ಧ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈ ಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ 582ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ ಸೋಮಶೇಖರ್ ಎಸ್ ರೂಳಿ. ನಂತರ ಆಮ್ದಿಹಾಳಿನ ಗದ್ದೆಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಕಣಿವಾದನ ಪ್ರಸಾರವಾಗುವುದು. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಡಾಕ್ಟ್ರೆ, ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಂದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ,